ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ, ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್, ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಆಲನಹಳ್ಳಿ ಪುರ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಸುರೇಶ್ ದೇವಾಂಗ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶಿಷ್ಟವಾದ ವ್ಯಕ್ತಿ ಅಂತಾನೆ ಹೇಳ್ಬೋದು, ಶ್ರೀಯುತ ಸುರೇಶ್ ದೇವಾಂಗ್ ಅವರು. ಸುರೇಶ್ ದೇವಾಂಗ ಅವರು ಕಂಪ್ಯೂಟರ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನ ಪಡೆದು ಆ ನಂತರದಲ್ಲಿ ನಮ್ಮ ದೇಶದಲ್ಲೇ ಅಲ್ಲದೆ ಹೊರದೇಶಗಳಲ್ಲೂ ನಾನಾ ಪ್ರಮುಖ ಸಂಸ್ಥೆಗಳಲ್ಲಿ ಬಹಳ ಜವಾಬ್ದಾರಿಯುತವಾದ ಒಂದು ಹಿರಿಯ ಶ್ರೇಣಿಯ ಹುದ್ದೆಯನ್ನ ಅವರು ಅಲಂಕರಿಸಿ ಅಲ್ಲಿ ಸೇವೆಯನ್ನ ಮಾಡಿ ಈಗ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹತ್ತಿರ ಇರುವಂತಹ ಪುರ ಗ್ರಾಮದಲ್ಲಿ ಸ್ವತಃ 6.5 ಎಕರೆ ಪ್ರದೇಶದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿ ವಿಧಾನಗಳನ್ನ ಬಹಳ ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ 11 ಎಕರೆ ಪ್ರದೇಶದಲ್ಲಿ ಗುತ್ತಿಗೆ ಆಧಾರದಲ್ಲೂ ಅಲ್ಲೂ ಸಹ ಕೃಷಿಯನ್ನ ನಡೆಸ್ತಾ ಇದ್ದಾರೆ. ಸುರೇಶ್ ದೇವಾಂಗ ಅವರೇ, ನೀವು ಓದಿದ್ದು ಇಂಜಿನಿಯರಿಂಗ್, ಬಹಳ ಒಂದು ಪ್ರಮುಖ ಸಂಸ್ಥೆಗಳಲ್ಲಿ ನೀವು, ಅದರಲ್ಲೂ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂತ ನಾವೇನ್ ಹೇಳ್ತೀವಿ, ಸೊಲ್ಯೂಷನ್ ಪ್ರೊವೈಡರ್ ಅಂತ ನಾವೇನ್ ಹೇಳ್ತೀವಿ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ ನಾವೇನ್ ಹೇಳ್ತೀವಿ, ಇದು ಹೆಚ್ಚಿನ ಒಂದು ತಾಂತ್ರಿಕತೆಯನ್ನ, ಹೆಚ್ಚಿನ ಒಂದು ಜಾಣ್ಮೆಯನ್ನ, ಹೆಚ್ಚಿನ ಒಂದು ಬುದ್ಧಿಮತ್ತೆಯನ್ನ ಅಪೇಕ್ಷೆ ಮಾಡುವಂತಹ ಕೆಲಸಗಳು. ಅಲ್ಲೆಲ್ಲ ಕಾರ್ಯನಿರ್ವಹಿಸಿದ್ರಿ. ಮರಳಿ ಮಣ್ಣಿಗೆ ಅನ್ನೋ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳುವಂತ ಅವಕಾಶ ಇದ್ರು, ಮೈಸೂರು ನಿಮ್ಮನ್ನ ಕೈ ಬೀಸಿ ಕರೀತು. ಹೆಗಡದೇವನ ಕೋಟೆ ತಾಲೂಕಿನ ಹಂಪಾಪುರ ಹೋಬಳಿಯಲ್ಲಿ ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ರಿ, ಕೃಷಿ ಮಾಡ್ತಾ ಇದ್ದೀರಿ. ಹೌದು, ಕೃಷಿಯಲ್ಲಿ ಒಂದ್ ರೀತಿ ಯಶಸ್ವಿ ಬದುಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಬೆಳೆ ಪ್ರದೇಶದಲ್ಲಿರುವಂತಹ ಬೆಳೆ ವೈವಿಧ್ಯತೆ ಆಗ್ಬೋದು, ಅಥವಾ ನೀವು 11 ಎಕರೆ ಪ್ರದೇಶದಲ್ಲಿ ಕೈಗೊಳ್ತಿರುವಂತಹ ಕೆಲವೊಂದು ಪ್ರಯೋಗಾತ್ಮಕ ಕೃಷಿ ವಿಧಾನಗಳೇನಿದೆ ಅದು ನಿಜಕ್ಕೂ ಕೃಷಿಕರಿಗೆ ಒಂದು ಹೊಸ ದಾರಿಯನ್ನ, ಹೊಸ ಹೊಳವನ್ನ ನೀಡಬಹುದು ಅಂತ ನಾವು ಈಗಾಗಲೇ ಕಂಡಿದ್ದೀರಿ. ಹೇಳಿ, ಈ ಒಂದು ಜರ್ನಿ ಹೇಗಾಯ್ತು? ಕೃಷಿ ಕೃಷಿ, ಇದಕ್ಕಿಂತ ಮುಖ್ಯವಾಗಿ ಪ್ರತಿದಿನ 3 ಹೊತ್ತು ಊಟ ಮಾಡಲೇಬೇಕು ಹಸುಗು. ಅವರು ಯಾವುದೇ ಇಲಾಖೆ ಇರಲಿ, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, IAS IPS ಯಾವುದೇ ಹುದ್ದೆಯಲ್ಲಿ ಇದ್ದರೂ 3 ಹೊತ್ತಿಗೆ ಊಟನ, ಆ ಟ್ಯಾಬ್ಲೆಟ್ ತಗೊಳ್ಳೋದಿದ್ರೆ ಸಮಸ್ಯೆ ಇರಲಿಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಹಸು ನೀಗಿಸ್ಬೇಕು ಅಂತಂದರೆ ಅದು ಕೃಷಿ ಇಲಾಖೆಯಿಂದನೇ ಬರಬೇಕು. ನಾನು ಮಾಡ್ತಿದ್ದು ಕಂಪ್ಯೂಟರು, ಅದರಿಂದ ನಾನು ಬೆಳಕಣಕ್ಕಂತೂ ಆಗಲ್ಲ. ಸೊ ಆ ಒಂದು ಉದ್ದೇಶ ಒಂದು. ಎರಡನೇದಾಗಿ, ನನ್ನದೇ ಆದ ಕೊಡುಗೆ ಈ ಕೃಷಿ ಹಿಂದುಳಿದಿದೆ. ಅದಕ್ಕೆ ನಾನಾ ಥರ ಕಾರಣಗಳಿದ್ದಾವೆ. ನಿಶ್ಚಿತವಾದ ಮಳೆ ಇರಲ್ಲ, ಕಾಡು ಕಮ್ಮಿಯಾಗಿದೆ, ಮತ್ತು ಬೆಳೆ ಬೆಳೆದಕ್ಕೆ ಸಾಕಷ್ಟು ಅದು ಚಾಲೆಂಜಸ್ ಇದೆ. ಅದರಲ್ಲೂ ನನ್ನದೇ ಆದ ಒಂದು ಕೊಡುಗೆ ಇದು, ನನ್ನಿಂದ ನಾನು ಖುಷಿ ಇರಬೇಕು ಒಂದು. ಎರಡನೇದಾಗಿ, ನನ್ನಿಂದ ರೈತ ಬಾಂಧವರಿಗೂ ಒಳ್ಳೆ ಉಪಯೋಗ ಆಗಬೇಕು. ನಾವು ಚಿಕ್ಕವರಿದ್ದಾಗ ನಮ್ಮ ಪೂರ್ವಜಿಕರು, ನಮ್ಮ ಭೂಮಿ ಹೇಗಿತ್ತು, ಎಷ್ಟು ಫಲವತ್ತತೆ ಇತ್ತು, ಮಳೆ ಹೇಗೆ ಬರುತ್ತಿತ್ತು, ಕರತಕ್ಕಾಗಿ ಗಿಡ ಮರಗಳು ಹೇಗಿದ್ದವು, ಮತ್ತು ನೀರು, ಇವನ್ನು ಒಳ್ಳೆ ಸ್ಥಿತಿಗತಿಯಲ್ಲಿ ನಮಗೆ ಬಿಟ್ಟು ಹೋದರು. ಇನ್ನು ಮುಂದೆ ನಾವು ಇತ್ತೀಚಿನ 30 ವರ್ಷಗಳಲ್ಲಿ ಹಾಳಾಗಿದೆ ಅಂತ ಎಲ್ಲರೂ ಹೇಳುತ್ತಾರೆ. ಅದಕ್ಕೆ ನಾನು ಒಬ್ಬ ಕಾರಣನೇ. ಗಿಡ ನೆಟ್ಟಿಲ್ಲ ಇರ್ಬೋದು, ಮಳೆ ಬರದೇ ಇರ್ಬೋದು, ಅದಕ್ಕೆ ನಾನಾ ಥರ ಕಾರಣ. ಇದು ಪ್ರತಿಯೊಬ್ಬ ನಾಗರಿಕನು ಜವಾಬ್ದಾರಿ ಇದೆ. ನಾವು ಯಥಾಸ್ಥಿತಿಗೆ ತಂದುಕೊಟ್ಟು ಮುಂದಿನ ಪೀಳಿಗೆಗೆ ನೆಮ್ಮದಿಯಾದ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂದರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಂದರೆ ಭೂಮಿ, ಫಲವತ್ತತೆ, ಒಂದು ಗಿಡ ಮರಗಳು ಚೆನ್ನಾಗಿರಬೇಕು, ಕಾಲತಕ್ಕಾಗಿ ಮಳೆ ಬರಬೇಕು, ಆರೋಗ್ಯದ ದೃಷ್ಟಿಯಿಂದ ಪರಿಸರ ಚೆನ್ನಾಗಿದ್ದರೆ ಎಲ್ಲರಿಗೂ ಅನುಕೂಲ. ಇದು ಆ ಒಂದು ಎಲ್ಲ ದೃಷ್ಟಿಯಿಂದ ಸಾಕು. 20 ವರ್ಷ ಓದ್ದೆ, 20 ವರ್ಷ ಕೆಲಸ ಮಾಡಿದೆ, ದೇಶ ವಿದೇಶಗಳು ಸುತ್ತ ಆಗಕ್ಕೆ ಬಂದಾಯಿತು. ನನಗೆ ಮೂಲತಃ ಇನ್ಸ್ಪಿರೇಷನ್ ಆಗಿದ್ದು ಸಾಲು ಮರದ ತಿಮ್ಮಕ್ಕ. ನೋಡಿ, ಅವರು ನಮ್ಮಷ್ಟು ಓದಿದವರಲ್ಲ, ಹೆಚ್ಚಿಗೆ ಆಗಿ ಅವರು ತಿಳ್ಕೊಂಡವರಲ್ಲ. ಅವರು ಅವರು ಕೊಟ್ಟಂತಹ ಕೊಡುಗೆ ಈ ಒಂದು ದೇಶಕ್ಕೆ ಆಗಲಿ, ಈ ಒಂದು ಪರಿಸರಕ್ಕೆ ಆಗಲಿ, ಅವರು ಕೊಟ್ಟಂತ ಕೊಡುಗೆ. ಅವರು 100 ವರ್ಷ ಬದುಕಿದ್ರು, ಇವಾಗ 50 ಅವಾರ್ಡ್ ಮೇಲೆ ಬಂದಿದ್ದಾರೆ. ಎಲ್ಲಾ ದೇಶದವರು ಎಲ್ಲಾ ರೀತಿಯಿಂದ ಒಂದು ಅವರ ಮಾಡಿದ ಒಂದು ಕೆಲಸಕ್ಕೆ ಇದೆ. ನೋಡಿ, ಅವಿದ್ಯಾವಂತರು, ಅವರು ಮಕ್ಕಳಿಲ್ಲ, ಆದರೂ ಗಿಡ ಮರಗಳು ನೋಡಿ ಮಕ್ಕಳ ಥರ ನೋಡ್ಕೊಂಡ್ರು. ಈ ಎಲ್ಲ ದೃಷ್ಟಿಯಿಂದ ನಾ ಮಾಡೋದು ದೊಡ್ಡ ಸಾಧನೆಕ್ಕಿಂತ ಒಬ್ಬ ಅವಿದ್ಯಾವಂತರು ಅಷ್ಟು ಪರಿಸರ ಕಾಳಜಿ ವಹಿಸಿದರೆ ಅವ್ರದ್ದೇ ಆದ ಕೊಡುಗೆ. ಈ ಇಷ್ಟು ನಾವು ಓದಿಕೊಂಡು, ಇಷ್ಟೆಲ್ಲ ತಿಳ್ಕೊಂಡು, ಇಷ್ಟೆಲ್ಲ ದೇಶ ಎಲ್ಲ ಸುತ್ತಾಡ್ಕೊಂಡ್ಬಂದ್ರು, ನಮ್ಮದಾದರೂ ಒಂದು ಕೊಡುಗೆ. ಆ ಒಂದು ಉದ್ದೇಶ ಆದ್ರಿಂದ ಮತ್ತೆ ಮುರಳಿ ಮಣ್ಣಿಗೆ, ಮುರಳಿಗೂಡಿಗೆ ಕೃಷಿ ಪ್ರಾರಂಭ ಮಾಡಿದ್ರೆ ಆಯ್ತು. 6.5 ಎಕರೆ ಪ್ರದೇಶದಲ್ಲಿ ನನಗಾಗಲೇ ತಿಳಿಸಿದ ಹಾಗೆ ಒಂದು ವೈವಿಧ್ಯಮಯ ಜಗತ್ತನ್ನ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ತೆಂಗು ಬೆಳೆದಿದ್ದೀರಿ, ಮಾವಿದೆ, ನಿಂಬೆ, ಕೃಷಿ ಅರಣ್ಯ ಮಾಡಿದ್ದೀರಿ, ಬಾಳೆ ಬೆಳೆಯನ್ನು ಹಾಕಿದ್ದೀರಿ, ಗೋಡಂಬಿಯನ್ನು ಹಾಕಿದ್ದೀರಿ, ಜೊತೆಗೆ ಪಶುಪಾಲನೆ ಮಾಡ್ತಾ ಇದ್ದೀರಿ, 4 ಹಸುಗಳು, ಮೇಕೆ, ಕುರಿ, ಕೃಷಿ ಹೊಂಡದ ಒಂದು ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಈ ಒಂದು ಕೃಷಿಕನ ಬದುಕನ್ನು ನೀವು ಆರಿಸಿಕೊಂಡ ಮೇಲೆ ನಿಮ್ಮ ಸವಾಲುಗಳು ಏನೆಲ್ಲ ಇತ್ತು, ಯಾವ ರೀತಿಯ ಒಂದು ಬೆಳೆಯಿಂದ ಪ್ರಾರಂಭ ಮಾಡಿದ್ರಿ, ಇದುವರೆಗೆ ನಿಮ್ಮ ಪ್ರಯಾಣದ ಬಗ್ಗೆ ಒಂದು ಚೂರು ಹಿಂದೆ ತಿರುಗಿ ನೋಡಿ ಹೇಳಿ. ನಾವು ಕೃಷಿಗೆ ಒಂದೇ ರೀತಿಯಾಗಿ ಯೋಚನೆ ಮಾಡುವಾಗಿಲ್ಲ, ಇದು ದೂರಾಲೋಚನೆ ಹೆಚ್ಚಾಗಿರಬೇಕು. ನಾನು ಕೊಂಡ್ಕೊಂಡಿದ್ದು 6.5 ಎಕರೆ ಜಮೀನನ್ನ, ಅದು ಸಮಗ್ರವಾಗಿ ಕೃಷಿ ಬೆಳಿಬೇಕು. ಮತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಪ್ರಕೃತಿ ವಿರುದ್ಧವಾಗಿ ಹೋಗಬಾರ್ದು. ಒಂದು ಮೂಲ ಸೌಕರ್ಯಗಳಾದ ನೀರು, ಮಣ್ಣು ಮತ್ತೆ ಕೃಷಿ, ಅದಕ್ಕೆ ಹೆಚ್ಚಿನ ಒತ್ತು. 6.5 ಎಕರೆ ಜಮೀನನ್ನ 13 ಭಾಗಗಳಾಗಿ ವಿಂಗಡಣೆ ಮಾಡಿ ಅಲ್ಲಿ ಇಳಿಜಾರು ತಗ್ಗು ಪ್ರದೇಶದಲ್ಲಿ ನೀರು, ಮಳೆ ನೀರು ಕೊಯ್ಲು, ಅದು ಮುಖ್ಯವಾಗಿ ಮಾಡಿದ್ದು. ಕೃಷಿ ಹೊಂಡ 15 ಬೈ 15, ಅದರ ಪಕ್ಕನೇ ಬೋರ್ವೆಲ್ ಇದೆ. ಕೃಷಿ ಹೊಂಡಕ್ಕೆ ನೀರು ತುಂಬಿದ್ರೆ ಅದು ಅಂತರ್ಜಲ ಹೆಚ್ಚುತ್ತೆ, ರೀಚಾರ್ಜ್ ಆಗುತ್ತೆ ಬೋರ್ವೆಲ್ ರೀಚಾರ್ಜ್. ಅದಕ್ಕೂ ಗುಂಡಿ ತೆಗೆಸಿ ಅದರಲ್ಲೇ ಫಿಲ್ಟರ್ನು ಹಾಕ್ಸಿದ್ದೀವಿ. ಮುಖ್ಯ ಉದ್ದೇಶ ಅಂತಂದ್ರೆ ಪ್ರಕೃತಿಯಲ್ಲಿಂದ ಸಿಗುವಂತಹ ಫ್ರೀಯಾಗಿ ಸಿಗುವಂತಹ ಮಳೆ ನೀರು ಕೊಯ್ಲು, ಅದು ಬಿದ್ದಂತ ಮಳೆ ನಿಲ್ಲಿಸ್ಬೇಕು, ನಿಂತ ನೀರು ಇಂಗ್ಬೇಕು, ಇಂಗ್ ಬಿಟ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ನಮ್ಮ ಬಾಳೆ ಹಾಕಿರೋ 2.5 ಎಕರೆ ಜಮೀನನ್ನ ಟ್ರಂಚ್ ಸಿಸ್ಟಮ್ನಲ್ಲೇ ಮಾಡಿರೋದು, ಅದರಲ್ಲಿ ನೀರನ್ನು ಹಾಯಿ ಹೋಗಲ್ಲ, ನೀರು ಹೆಚ್ಚಾಗಿ ಇಂಗುತ್ತೆ. ಹೆಚ್ಚಾಗಿ ಹರಿದು ಹೋಗುವಂಥದ್ದು ನೀರ್ಗಾವಲೆ ಮುಖಾಂತರ ಕೃಷಿ ಹೊಂಡ ನೀರು ತಲುಪುತ್ತೆ. ನೀರ್ಗಾವಲೆ ಅಕ್ಕಪಕ್ಕ ಮಣ್ಣು ಹರಿ ಜರುಗಬಾರ್ದಂತಂದು ಎಲ್ಲ ಬದುಗಳು ಬಂಡುಗಳು, ಅದರ ಮೇಲೆ ಮೇವಿನ ಬೆಳೆಗಳು CO4 ನೇಪಿಯರ್ ಹಾಕಿದ್ದೀವಿ, ಕೃಷಿ ಅರಣ್ಯ ಗಿಡಗಳನ್ನು ಹಾಕಿದ್ದೀವಿ. ಇದು ನೀರಿನ ಒಂದು ಸಂರಕ್ಷಣೆ, ಯಾಕಂದರೆ ನಾವು 6 ತಿಂಗಳು ಮಳೆಗಾಲದಲ್ಲಿ ಒಳ್ಳೆ ನೀರನ್ನು ಹಿಡಿದಿಟ್ಟಿದ್ರೆ ಅದು ಬೇಸಿಗೆಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡೀಸೆಲ್ ಮೋಟರ್ ಇದೆ, ಎರಡನೇದಾಗಿ ಕರೆಂಟ್ ಇದ್ದ ಕರೆಂಟ್ನಲ್ಲಿ ಉಪಯೋಗಿಸ್ತೀವಿ ಬೆಳೆಗೆ ಉಳಿಸ್ಕೊಳಕ್ಕೆ. ಒಂದು ಇನ್ನೊಂದು, ಈ ನಮ್ಮ ಜಮೀನನ್ನು ಇಂಚಿಂಚನ್ನು ಹಚ್ಚ ಹಸಿರಾಗಿ ಮಾಡಬೇಕು. ನಾವು ಮೊದಲಾಗಿ ಬಹುವಾರ್ಷಿಕ ಬೆಳೆ ಗಿಡ ಮರಗಳು ಇರ್ಬೋದು ಮತ್ತು ತೋಟಗಾರಿಕೆ ತೆಂಗು ಮಾವು ಆಗಿರ್ಬೋದು, ಅವು ಅಂತರವನ್ನು ಕಾಪಾಡಿಕೊಂಡು ಸರಿಯಾದ ಜಾಗದಕ್ಕೆ ಪ್ರಗತಿಪರ ರೈತರಿಂದ ಸಲಹೆ ಮತ್ತು ಅಧಿಕಾರಿಗಳಿಂದ ಸಲಹೆ, ಸೈಂಟಿಸ್ಟ್ಗಳು ಸಲಹೆ ತಗೊಂಡು ಎಲ್ಲ ಡಿಸ್ಟೆನ್ಸ್ ಕರೆಕ್ಟಾಗಿ ಹಾಕಿದ್ದೀವಿ. ಅದ್ರ ಮಧ್ಯೆ ಖಾಲಿ ಉಳಿಯುತ್ತೆ ಇನ್ನೂ 5-6 ವರ್ಷ ತನಕ. ಅಲ್ಲಿ ಅದರ ಮಧ್ಯಮಾವಧಿ ಬೆಳೆಗಳು ಹಣ್ಣಿನ ಗಿಡಗಳು, ಅದ್ರ ಮಧ್ಯೆ ಒಂದು ವಾರ್ಷಿಕ ಬೆಳೆಗಳಾದ ಬಾಳೆ ಹಾಕಿದ್ದೀವಿ. ಅದು ಟ್ರಂಚ್ ಸಿಸ್ಟಮ್ನಲ್ಲಿ ನೀರು ಇಂಗ್ಬೇಕು ಮತ್ತೆ 3 ವರ್ಷ ಬೆಳೆ ಬೆಳಿಬೇಕು. ಅದು ಜೈವಿಕ ಪೋಷಕಾಂಶ ಕೊಡೋದಾಗಲಿ, ಹಸಿರೆಲೆ ಗೊಬ್ಬರವಾಗಲಿ, ಕೆರೆಗೋಡು ಗೊಬ್ಬರ ಹಾಕಿ ಅದನ್ನೆಲ್ಲ ಹಾಕೋದ್ರಿಂದ ಅದು 3 ಬೆಳೆ ಕಂದು ಹಾಕಿ 3 ಸತಿ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಟೆಕ್ನಿಕಲ್ ಸಲಹೆ ಬೆಳೆ 2 ಕೂಳೆ ಬೆಳೆ ಕೂಳೆ ಬೆಳಿಬೇಕು. ಇನ್ನೊಂದು ಅದು ಬೆಳೆನ ಆಯೋಜನೆ ಅಂದ್ರೆ ಬಹುವಾರ್ಷಿಕಗಳ ಬೆಳೆಗಳ ಮಧ್ಯೆ ಮಧ್ಯಮಾವಧಿ, ಅದರೊಳಗೆ ಅಲ್ಪಾವಧಿ, ಅದ್ರ ಮಧ್ಯೆ ನಾವು ಚೆಂಡು ಹಾಕಿದ್ವಿ. ಇನ್ನೊಂದು ಕೆಲವು ಭಾಗದಲ್ಲಿ ನಾಟಿ ಬೀನ್ಸು ಮತ್ತೆ ತರಕಾರಿ ಬೆಳೆಗಳು, ಅಲ್ಪಾವಧಿ ಬೆಳೆಗಳು. ಇದರಿಂದ ನಾವು ಏನೇ ಬೆಳೆ ಹಾಕೋದು ಮುಂಚೆ ಅದು ನಮಗೆ ಜನಕ್ಕೆ ಉಪಯೋಗ ಆಗಬೇಕು, ಅಂದ್ರೆ ರೈತರಿಗೆ. ಎರಡನೇದಾಗಿ ಜಾನುವಾರುಗಳಿಗೆ, ಏನೇ ವೇಸ್ಟ್ ಆದರೂ ಒಂದಕ್ಕೊಂದು ಪೂರಕವಾಗಿರ್ಬೇಕು, ಅದು ಜಾನುವಾರು ಉಪಯೋಗ ಆಗುತ್ತೆ. ಇನ್ನು ಹೆಚ್ಚಾಗಿ ಅದು ಉಳಿದ್ರೆ ಭೂಮಿಗೆ ಫಲವತ್ತತೆ ಆಗುತ್ತೆ, ಹಸಿರೆಲೆ ಗೊಬ್ಬರ ಆಗಿ ಫಲವತ್ತತೆ ಆಗುತ್ತೆ. ಪ್ರತಿ ವರ್ಷನೂ ಬೆಳೆ ಆಯೋಜನೆ ಮಾಡುವಾಗ ಅಲ್ಪಾವಧಿ ಬೆಳೆಗಳನ್ನ ಒಂದೇ ಹಾಕಿದಾಗ ಹಾಕಂಗಿಲ್ಲ, ಬೇರೆ ಕಡೆ ಹಾಕೋದು, ಯಾಕಂದ್ರೆ ಭೂಮಿ ಫಲವತ್ತತೆ ಬೇರೆ ಬೇರೆ ಏಕದಳ ದ್ವಿದಳ ಧಾನ್ಯಗಳನ್ನು ಬದಲಾಯಿಸ್ತಾ ಇರ್ತೀವಿ. ಆ ರೀತಿ ಮಾಡೋದ್ರಿಂದ ಭೂಮಿ ಫಲವತ್ತತೆ, ಇನ್ನು ಇಳಿಜಾರಿಗೆ ಅಡ್ಡಲಾಗಿ ಸಾಲು ಹೊಡೆಯೋದು, ಮಣ್ಣು ಕೊಚ್ಚಿ ಹೋಗೋದೇ ಆಗ, ನೀರು ನಿಂಗಿಸೋದು ಮತ್ತು ಭೂಮಿ ಫಲವತ್ತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚೇ ಆಗ್ತಾ ಹೋಗ್ತಾ ಇದೆ. ಮೊದಲಿದ್ದ ಅಂತ ಬೆಳೆ ಇಳುವರಿಗೂ ಈಗ ಸಾಕಷ್ಟು ವ್ಯತ್ಯಾಸ ಇದೆ ಇತ್ತೀಚಿನ 3-4 ವರ್ಷದಲ್ಲಿ. ಈ ಭೂಮಿ ಫಲವತ್ತತೆ ಕಾಪಾಡ್ಕೋಬೇಕು, ಅದಕ್ಕೋಸ್ಕರ ಬರೀ ಜನ ಇದ್ರೆ ಆಗಲ್ಲ, ಬೆಳೆ ಇದ್ರೆ ಅಷ್ಟೇ ಆಗಲ್ಲ, ಜಾನುವಾರುಗಳು ಇರಬೇಕು. ಜಾನುವಾರುಗಳಿಗೋಸ್ಕರ 4 ಹಸುಗಳಿದೆ, 1 ನಾಟಿ ಹಸು, 3 HF ಇದೆ, 1 ಜರ್ಸಿ ಇದೆ, ಮತ್ತೆ ಹಳ್ಳಿಕಾರ ಉಳುಮೆ ಮಾಡಕ್ಕೆ ಎತ್ತುಗಳಿದೆ. ನಮ್ಮ ಕೆಲಸಗಳು ನಮಗೆ ಸಮಯ ತಕ್ಕಂಗೆ ಮಾಡಬಹುದು. ಅದಕ್ಕೋಸ್ಕರ ಎರಡನೇದಾಗಿ ಕುರಿಗಳಿದೆ, 15 ಬಂಡೂರು ತಳಿ ಕುರಿ, ಅದ್ರದ್ದು ಗೊಬ್ಬರ ಒಳ್ಳೆ ಡಿಮ್ಯಾಂಡ್ ಇದೆ ಅದಕ್ಕೆ. ಕುರಿಗಳಿಗೆ ಯಾವ ATM ಯಾವ ಎನಿ ಟೈಮ್ ನಮಗೆ ಬೇಕಾದಾಗ ಮಾರ್ಕೋಬಹುದು. ನೆಕ್ಸ್ಟ್ ನಾಟಿ ಕೋಳಿ, 40-50, ಅದು ಪ್ರತಿ ಬ್ಯಾಚ್ ಬೈ ಬ್ಯಾಚ್ ಮಾರ್ತಾ ಇರ್ತೀವಿ. ಇನ್ನೊಂದು ಅದೇ ಫ್ರೀ ಆಗಿ ಬಿಟ್ಟಿವಿ ನಾವು, ಕಟ್ಟಾಕಿ ಬಿಟ್ಟಾಕಿ ಎಲ್ಲ 6.5 ಜಮೀನಲ್ಲಿ 6.5 ಎಕರೆಯಲ್ಲಿ ಅದಕ್ಕೆ ಫ್ರೀ ಆಗಿ ಇದಿರುತ್ತೆ. ಒಳ್ಳೆ ನಾಟಿ ಕೋಳಿಗೂ ಒಳ್ಳೆ ಬೆಳೆ. ಇನ್ನು ಮೊಲ, ಪಾರಿವಾಳ ನಾವು ನೋಡೋಕ್ಕೂ ಖುಷಿ. ಇನ್ನೊಂದು ಅಲ್ಲಿ ಕೃಷಿ ತ್ಯಾಜ್ಯ ಏನೇ ಉಳಿದ್ರು ಅವು ತಿನ್ನುತ್ತವೆ, ಅದಕ್ಕೇನು ಹೆಚ್ಚಿಗೆ ಕಾಯಂಗಿಲ್ಲ ಕಟ್ಟಂಗಿಲ್ಲ, ಬರೀ ಫ್ರೀಯಾಗೆ. ಮತ್ತೆ ಜೇನು ಸಾಕಾಣಿಕೆ ಪರಾಗಸ್ಪರ್ಶಕ್ಕೋಸ್ಕರ, ಮತ್ತೆ ಬೆಳೆ ಪದ್ಧತಿಗಳೆಲ್ಲ ಅದಕ್ಕೆ ಅದರಿಂದ ಒಳ್ಳೆ ಇಳುವರಿ ಬರ್ತಾ ಇದೆ. ಓವರಾಲ್ ಏನೇ ಒಂದು ನಾವು ಮಾಡೋದು ಬೆಳೆ ಆಗಲಿ ಬೆಳೆ ಪದ್ಧತಿ ಆಗಲಿ ಸಾಧಕರು ನೋಡ್ಬಿಟ್ಟು ಮತ್ತು ವಿಜ್ಞಾನಿಗಳು ಭೇಟಿ ಕೊಡ್ತಾನೆ ಇರ್ತಾರೆ, ಅವರಿಂದ ಸಲಹೆ ಪಡ್ಕೊಂಡು ಮಾರ್ಗದರ್ಶನ ತಗೊಂಡು ಎಲ್ಲ ಆಯೋಜಿಸ್ತಾ ಹೋಗ್ತಿದ್ವಿ. ಸಮಗ್ರ ಕೃಷಿಯಿಂದ ಒಂದಲ್ಲ ಒಂದು ರೀತಿಯಿಂದ ನಮಗೆ ಆದಾಯ ಬರುತ್ತೆ. ಹಾಲಿನಿಂದ ಡೈರಿ ಹಾಕ್ತೀವಿ, ಪ್ರತಿದಿನ ಇರ್ಬೋದು, ವಾರಕ್ಕೊಮ್ಮೆ ಆದರೂ, ತಿಂಗಳಿಗೊಮ್ಮೆ. ಅಲ್ಪಾವಧಿ ಬೆಳೆಗಳು ಹಸಿಮೆಣಸು ಮತ್ತು ತರಕಾರಿ ಅವೆಲ್ಲ ಬೇಗನೆ ಬರುವಂಥವು. ಇನ್ನೊಂದು ಹಸಿರೆಲ್ಲ ಗೊಬ್ಬರನೂ ಆಗುತ್ತೆ, ಪ್ರಾಣಿಗಳಿಗೂ ಉಪಯೋಗ ಆಗುತ್ತೆ ವೇಸ್ಟ್ ಆದರೂ ಮಾರ್ಕೆಟ್ ಬಿದ್ದು ಹೋದರೆ. ಈ ಮಾರ್ಕೆಟ್ ಸಮಸ್ಯೆ APMCಗೂ ಹೋಗ್ತೀವಿ, ಓಪನ್ ಮಾರ್ಕೆಟ್ನಲ್ಲೂ ಮಾಡ್ತೀವಿ, ಅಲ್ಲೇ ಆಗುತ್ತೆ. ಇನ್ನು ಏರುಪೇರು ಹಾಗೆ ಆಗ್ತಾ ಇರುತ್ತೆ, ಅದ್ರ ಸಮಸ್ಯೆ ಒಬ್ಬರಿಂದ ಸಾಲ್ವ್ ಆಗಲ್ಲ. ಅದು ಅದಕ್ಕೋಸ್ಕರ ನಾವು ಪರ್ಯಾಯವಾಗಿ ನಾವು ಒಪ್ಪಂದ ಕೃಷಿಗೆ ಮಾರಿಗೋಲ್ಡ್ ಚೆಂಡು ಹೂವನ್ನ ಅದನ್ನು ಹಾಸನದಲ್ಲಿ ಕಂಪ್ನಿ ಅದು ಬೈಬ್ಯಾಕ್ ಮಾಡಿರ್ತೇವೆ, ಅವರೇ ಬಂದು ತೂಕ ಹಾಕಿ ತಗೊಂಡು ಹೋಗೋದು. ಒಂದು ಪ್ರೈಸ್ ಆಲ್ರೆಡಿ ಒಪ್ಪಂದವಾಗಿ ಆಗಿರುತ್ತೆ. ಇನ್ನೊಂದು ಈ ಸತಿ ಹಾಕಿರೋ ಜೀನೇನು ಬಾಳೆನೂ ಅಷ್ಟೇ, ಅವರಿಗೂ ನಮಗೂ ಒಪ್ಪಂದ ಆಗಿದೆ. ಅವರೇ ಬಂದು ಕಟಾವ್ ಮಾಡ್ಕೊಂಡು, ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಕಮಿಷನ್ ಇರಲ್ಲ. ಇಲ್ಲಿ APMC ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ರೈತರ ಮೇಲೆ ಬೀಳುತ್ತೆ ಮತ್ತೆ ಕಮಿಷನ್ನು, ಇವೆರಡನ್ನು ಹೋಗಲಾಡಿಸಬೇಕು ಅಂದ್ರೆ ಒಪ್ಪಂದ ಕೃಷಿ ಪರ್ಯಾಯ ಒಂದು ಮಾರಾಟ ಮಾರಾಟದಲ್ಲಿ ಹೌದು. ಇದು ಬೆಂಬಲ ಬೆಲೆ ಸಿಗಲ್ಲ ಅದಕ್ಕಂದ್ರೆ ಬೇರೆ ರೀತಿಯಾಗಿ ರೂಪಿಸ್ಕೊಂಡಿರೋದು. ಇನ್ನು ಕುರಿ ಕೋಳಿ ನಾಟಿ ಎಲ್ಲ ಆಗಿದ್ರಿಂದ ಒಳ್ಳೆ ರೀತಿಯಿಂದ ಅಲ್ಲೇ ಫ್ರೀಯಾಗಿ ಬೆಳೆಯೋದ್ರಿಂದ ಚೆನ್ನಾಗಿ ನೋಡಿದ್ರು ಅಲ್ಲೇ ಕೊಂಡ್ಕೊಂತಾರೆ. ಅದು ಮಾರ್ಕೆಟಿಂದ ಸಮಸ್ಯೆಗಳು ಸಾಕಷ್ಟು ನಿಭಾಯಿಸಿದವೆ. ಇಷ್ಟೆಲ್ಲ ನೀವು ಹೇಳಿದ ಮೇಲೆ ಈ ಸಾವಯವ ಇಂಗಾಲ ಈಗ ನಿಮ್ಮ ಮಣ್ಣಿನಲ್ಲಿ ಅದರ ಒಂದು ಪ್ರಮಾಣದ ಬಗ್ಗೆ ಏನು ನಿಮ್ಮ ಒಂದು ಖಾತ್ರಿಯಾಗಿ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? 3-4 ವರ್ಷ ಹಿಂದೆ ಅದು ಆ ಭೂಮಿಯಲ್ಲಿ ಏನೂ ಇರಲ್ಲ, ಯಾರೂ ಬಂದು ನೋಡಿದಿಲ್ಲ, ಅದು ಏನು ಆಗಲ್ಲ ಅಂತಂದು. ಅಲ್ಲಿ ನೋಡಿದ ನಾನು ಆ ಜಮೀನು ಇಳಿಜಾರದ ರೀತಿ ಇರೋದು ನೋಡಿ, ಅಲ್ಲಿ ನೀರನ್ನು ಹಿಡಿಬಹುದು, ಇಂಗಿಸ್ಬಹುದು, ಇದು ಮಾಡೋದು. ಇನ್ನೊಂದು ನಾನಾ ತರ ಈ ಸಾವಯವ ಇಂಗಾಲ ಹೆಚ್ಚಿಗೆ ಆಗಬೇಕು ಅಂದರೆ ಬರೀ ಜಮೀನು ಅಷ್ಟೇ ಅಲ್ಲ, ಜನ ಇರಬೇಕು, ಅದ್ರ ಜೊತೆಗೆ ಜಾನುವಾರುಗಳು ಇರಬೇಕು. ಜಾನುವಾರುಗಳು ಒಂದೇ ತರದ್ದೇ ಅಲ್ಲ, ಹಸು ಇರ್ಬೋದು, ಕುರಿ ಇರ್ಬೋದು, ಕೋಳಿ, ಮೇಕೆ, ಲವ್ ಬರ್ಡ್ಸ್ ಇದೆ, ಬಾತುಗಳು ಇದೆ, ಇವೆಲ್ಲವೂ ಇದ್ರೆ ನಿಧಾನವಾಗಿ ಒಂದು ರೀತಿಯಿಂದ ಪ್ರಾಣಿಗಳಿಂದ ಹೆಚ್ಚಾಗ್ತಾ ಹೋಗುತ್ತೆ ಸಾವಯವ. ಒಂದು ಇನ್ನೊಂದು ಗಿಡ ಮರ, ಕೃಷಿ ಅರಣ್ಯಕ್ಕೆ ಹೆಚ್ಚಾಗಿ ನಾನು ಪ್ರೋತ್ಸಾಹ ನೋಡ್ತೀನಿ. ಅಲ್ಲಿ ಸಾಕಷ್ಟು ಗಿಡಗಳು, ಬದುಗಳು, ಬಂಡುಗಳು, ರೋಡ್ ಪಕ್ಕ, ಕೃಷಿ ಹೊಂಡದ ಸುತ್ತಮುತ್ತ 1 ಇಂಚು ಬಿಟ್ಟಿದೆ. ನಮಗೆ ಬೇಕಾಗಿದ್ದು ಮತ್ತೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬೇಕಾಗಿದ್ದು, ಎಲೆ ಉದುರುತ್ತೆ, ಹಸಿರೆಲೆ ಗೊಬ್ಬರ ಆಗುತ್ತೆ. ಅದು ಅಲ್ಲದೆ ನಾವು ಬೆಳೆ ಪದ್ಧತಿಯನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡ್ತೀವಿ. ಎರಡನೇದಾಗಿ ಹಸಿರೆಲೆ ಗೊಬ್ಬರ, ಸೆಣಬು ಹಾಕಿ ಹೂವಿನ ಬಂದ ಟೈಮ್ನಲ್ಲಿ ರೋಟರಿ ಮಾಡಿ ಭೂಮಿಗೆ ಮಲ್ಚಿಂಗು ಆಗುತ್ತೆ. ಇನ್ನು ಟ್ರಂಚಿಂಗ್ ಅಂಡ್ ಮಲ್ಚಿಂಗು, ಎಲ್ಲ ಕೃಷಿ ತ್ಯಾಜ್ಯ ಎಲ್ಲ ಅಲ್ಲೇ ಹೋಗುತ್ತೆ. ನೀರಿನ ಪರೀಕ್ಷೆನೂ ಮಾಡಿಸಿದ್ದೀನಿ, ಮಣ್ಣಿನ ಪರೀಕ್ಷೆನೂ ಆಗಿದೆ. 4 ವರ್ಷ ಹಿಂದಿದ್ದಕ್ಕೂ ಇವಾಗ ಸಾಕಷ್ಟು ವ್ಯತ್ಯಾಸ ಇದೆ. ಅದು ಭೂಮಿಗೆ ನಾವೇನು ಪಡ್ಕೊಂತೀವಲ್ಲ, ನಾವೇನು ಕೊಡ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ನಾವು ಕೊಡ್ತೀವೋ ಭೂಮಿ ತಾಯಿ ವಾಪಸ್ ಇವತ್ತರ ನಾಳೆ ವಾಪಸ್ ಬಂದೇ ಇರುತ್ತೆ. ತಾಳ್ಮೆ ಇರಬೇಕು, ಶ್ರದ್ಧೆ, ಶ್ರಮ, ಅದಿದ್ದರೆ ಒಂದು ಗುರಿ ಇದ್ರೆ ನಿಜವಾಗ್ಲೂ ಭೂಮಿ ತಾಯಿ ಆ ಕಾರಣಕ್ಕೂ ಅವರಿಂದ ಮೋಸ ಇರಲ್ಲ, ಬರುತ್ತೆ. ಈಗ ಸುರೇಶ್ ದೇವಂಗ ಅವರೇ, ಬೇರೆಯವ್ರ ತರ ಅಲ್ಲ ನೀವು. ನೀವು ಪ್ರತಿಯೊಂದನ್ನು ಈಗ ಹೇಗೆ ನಿಮ್ಮ ಶಿಕ್ಷಣ ಯಾವ ರೀತಿ ಇದೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಶಿಕ್ಷಣವನ್ನು ಪಡೆದು ಒಬ್ಬ ಆರ್ಕಿಟೆಕ್ಚರ್ ಆ ಬಗ್ಗೆ ಸೊಲ್ಯೂಷನ್ ಪ್ರೊವೈಡರ್ ಅಂತ ನೀವು ಹೇಳ್ತಾ ಇದ್ದೀರಿ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆ ಕ್ಷೇತ್ರದಲ್ಲಿ ಇರಬಹುದಾದಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋ ನಿಟ್ಟಿನಲ್ಲಿ ನೀವಿದ್ರಿ. ಈಗ ಏಕದಂ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ, ಇಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೂ ಒಂದು ಸೊಲ್ಯೂಷನ್ ಪ್ರೊವೈಡರ್ ರೀತಿ ನೀವು ಯೋಚನೆ ಮಾಡಬೇಕಾಗತ್ತೆ. ಚಿಂತನೆ ಅದೇ, ಆದರೆ ಕ್ಷೇತ್ರ ಬದಲಾಯಿತು. ಇಲ್ಲಿ ನೀವು ಕಂಡ ಹಾಗೆ ಯಾವ ಎಲ್ಲ ವಿಚಾರಗಳಿಗೆ ಸೊಲ್ಯೂಷನ್ಸ್ ಬೇಕು ಅಂತ ನಿಮ್ಗೆ ಅನಿಸುತ್ತೆ? ನೀವು ಯಾವ ರೀತಿ ಸೊಲ್ಯೂಷನ್ಗಳನ್ನು ಕಂಡುಕೊಂಡ್ರಿ? ಕೃಷಿ ಇಲಾಖೆ, ಇದು ನಾವು ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ರೈತರು ದೊಡ್ಡದಾಗಿ ಯೋಚನೆ ಮಾಡಬೇಕು. ಒಂದು ಒಂದು ದೂರದೃಷ್ಟಿ ಚೆನ್ನಾಗಿ ಕ್ಲಿಯರ್ ಇರಬೇಕು. 5 ವರ್ಷ ಶ್ರಮಪಟ್ಟು ಕೆಲಸ ಮಾಡಿದಾಗೆ 365 ದಿನದಲ್ಲಿ ನಾವು ಎಷ್ಟು ದಿನ ನಮ್ಮ ಜಮೀನಿಗೆ ಹೋಗಿ ಅಟೆಂಡೆನ್ಸ್ ಹಾಕ್ತೀವಿ, ಅದು ಮುಖ್ಯ. ಪ್ರತಿಯೊಂದು ಜಾಗದಲ್ಲೂ, ಒಂದೊಂದು ಇಂಚು ಜಾಗದಲ್ಲೂ ನೋಡಿ ಎಲ್ಲಿ ಏನ್ ಮಾಡಬಹುದು, ಏನ್ ಮಾಡ, ಪ್ರತಿಯೊಂದು ನಾವು ಮಾಡಿದ್ದೇ ಸರಿ ಅಂತಲ್ಲ, ಸಾಧಕರು ಸಾಕಷ್ಟು ಜನ ಇದೆ ಇಡೀ ದೇಶದಾದ್ಯಂತ ಇದ್ರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತಲು ಸಾಧಕರು ಸಾಕಷ್ಟು ಇದ್ದಾರೆ. ಅವರು ಮಾಡಿದಂತ ಒಳ್ಳೆ ಕಾರ್ಯ ಯಾವು ಅದರಲ್ಲಿ ನಾನು ನಮ್ಮ ಒಂದು ಜಮೀನಲ್ಲಿ ಅಳವಡಿಸೋದಕ್ಕೆ ಸಾಧ್ಯನಾ? ಯಾಕಂದ್ರೆ ಒಂದೊಂದು ಪ್ರದೇಶದ ಒಂದೊಂದು ತರ ಆಯ್ಕೆ ಇರುತ್ತೆ, ಮಣ್ಣಿನ ಮೇಲೆ, ವಾತಾವರಣದ ಮೇಲೆ ಆಗಿರುತ್ತೆ, ಮತ್ತೆ ಅಲ್ಲಿರುವಂತಹ ತೇವಾಂಶ ಆಗಿರ್ಬೋದು, ಮಣ್ಣಿನ ಕಲರು ಆಗ್ಲಿ, ನೀರಿನ ವ್ಯವಸ್ಥೆ, ಇವೆಲ್ಲವೂ ನೋಡ್ಕೊಳ್ಬೇಕಾಗತ್ತೆ. ಇನ್ನೊಂದು, ಇಲ್ಲಿ ಓವರ್ ನೈಟ್ ನಲ್ಲಿ ಯಾವುದೇ ಇದರಲ್ಲಿ ಲಕ್ಷಾಧಿಪತಿ ಆಗಕ್ಕಾಗಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಗಿಡದ ಬೆಲೆ 3 ರೂಪಾಯಿ ಇತ್ತು ಹೋದ ವರ್ಷ ಕೃಷಿ ಅರಣ್ಯದ ಎಲ್ಲಾ ತರದ ಗಿಡ ಮರಗಳು 3 ರೂಪಾಯಿ, ಇಲ್ಲಾಂದ್ರೆ ಈ ಸತಿ 5 ರೂಪಾಯಿ ಆಗಿದೆ ಕೆಲವೊಂದು ಗಿಡಗಳಿಗೆ. ಅದು 10 ವರ್ಷ ಇದ್ದಾಗೆ ಅದೇ ಒಂದು ಗಿಡಕ್ಕೆ ಅದ್ರ ಬೆಲೆ 5,000-10,000 ರೂಪಾಯಿ ಆಗುತ್ತೆ. ಅದಕ್ಕೆ ಅಂದ್ರೆ ತಾಳ್ಮೆ ಇರಬೇಕಾಗತ್ತೆ. ಅಲ್ಲಿ 3 ವರ್ಷ ನಾವು ಗಿಡ ಅದು ಪಾಡಿ ವೇಸ್ಟ್ ಜಾಗ ಅಂತ ಏನೇನು ಹೇಳ್ತಿದ್ವಿ ಅಲ್ಲೆಲ್ಲ ಹಾಕ್ಬೇಕಾಗತ್ತೆ. ಇಲ್ಲಿ ಇದು ಯಾವ ರೀತಿ ಯೋಚನೆ ಮಾಡ್ಬೇಕಂದ್ರೆ, ನಾವು 30-40 ಸೈಟ್ ಅಥವಾ 40-60 ಸೈಟ್ ನಲ್ಲಿ ಅದನ್ನ ನಾವು ಹೇಗೆ ಕಟ್ತೀವಿ, ವಾಸ್ತು ಪ್ರಕಾರ ಬೆಳಕು, ನೀರು, ಗಾಳಿ ಇವನ್ನ ಮೂಲಭೂತವಾಗಿ ಹಗಲೊತ್ತೆಲ್ಲ ಕರೆಂಟ್ ಉಪಯೋಗಿಸ್ಬಾರ್ದು. ಹಗಲೊತ್ತು ನೀರು ಬಿದ್ದಿದ್ದೆಲ್ಲ ನೀಟಾಗಿ ಇಂಗ್ಬೇಕು, ಬೇರೆ ಕಡೆಯಿಂದ ಮೂಲೆಯಿಂದ ಹೊರ ಹೋಗ್ಬೇಕು, ಗುಂಡಿ ಹೋಗ್ಬೇಕಾಗತ್ತೆ. ಈ ರೀತಿ ವಾಸ್ತು ಪ್ರಕಾರ ದೇವರ ಮನೆಯಲ್ಲಿ ಪ್ರತಿ ಒಂದು ಗಿಡ ಮರಗಳು ಹಾಕೋದು, ಕಾಂಪೌಂಡು, ಸೆಕ್ಯೂರಿಟಿ ಎಲ್ಲ ಪ್ರತಿಯೊಂದು ನಾವು ವಾಸ್ತು ಪ್ರಕಾರ ಮಾಡ್ತೀವಿ. ಇದನ್ನ ಮನೆ ನಾವಿರೋಕ್ಕೋಸ್ಕರ ಮಾಡ್ಕೊಂತೀವಿ, ಅದೇ ರೀತಿ ಜಮೀನಲ್ಲೂ ವಾಸ್ತು ಪ್ರಕಾರ. ಇದು ಕಂಬಗಳು, ನೀರಿನ ಬಗ್ಗೆ, ನೀರಿನ ಸಂರಕ್ಷಣೆ ಎಲ್ಲಿದೆ, ಭೂಮಿ ಫಲವತ್ತತೆ ಹೇಗಿದೆ, ಅದು ಹೇಗೆ ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡೋಗ್ಬೇಕು, ಜನಗಳು ಎಷ್ಟಿರ್ಬೇಕು, ಜಾನುವಾರುಗಳು ಎಷ್ಟಿರ್ಬೇಕು. 5 ವರ್ಷ ನಾವು ಶ್ರಮ ಪಟ್ಟರೆ, ಕಷ್ಟಪಟ್ಬಿಟ್ಟು 365 ದಿನ ರಜಾ ತಗೊಂಡು 300 ದಿನ ಅಲ್ಲಿ ಇದ್ರೆ, ಆದ್ರೆ 5 ವರ್ಷ ಶ್ರಮ ಪಟ್ಟು ಬಂದ್ರೆ, ಯೋಚನೆಗಳು ದೂರ ಆಲೋಚನೆ ಮಾಡಿದ್ರೆ 5 ವರ್ಷ ನಂತರ ಕೆಲಸ ಇರಲ್ಲ ಅಲ್ಲಿ. ತೆಂಗು, ಮಾವು, ಗಿಡ ಮರಗಳು, ಕೃಷಿ ಅರಣ್ಯ, ಅಲ್ಲಿ ನೀರಿನ ಸಂರಕ್ಷಣೆ, ಬರೀ ನೀರು ಬಿಟ್ಕೊಂಡು ಕೂಲಿ ಆಳಿದ ಸಮಸ್ಯೆನೂ ಬಗೆಹರಿಸ್ಕೋಬಹುದು 5 ವರ್ಷ ನಂತರ. ಅಂದ್ರೆ ನಾವು ಶಕ್ತಿ ಇದ್ದಾಗ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಬಿಟ್ಟು ನಂತರ ನಮಗೆ ಭೂಮಿ ತಾಯಿ ನಾವು ಏನೇನು ಎಫರ್ಟ್ ಹಾಕಿದ್ವಿ ಅದರ 1-10 ರಷ್ಟು ಪಟ್ಟು ವಾಪಸ್ ಬಂದೇ ಬರುತ್ತೆ. ಇನ್ನು ತಂತ್ರಜ್ಞಾನವನ್ನ ಕಲ್ತಿರುವಂತವ್ರು ನೀವು, ಕೃಷಿ ಭೂಮಿಯಲ್ಲಿ ಏನೆಲ್ಲ ಒಂದು ತಂತ್ರಗಾರಿಕೆ ಅಥವಾ ತಂತ್ರಜ್ಞಾನವನ್ನ ಬಳಸ್ಕೊಂಡಿದ್ದೀರಿ? ಇಲ್ಲಿ ಕೆಲವೊಂದು ತಂತ್ರಜ್ಞಾನ ಅಂದ್ರೆ, ಕಮ್ಮಿ ಹಿಡುವಳಿ ಇದ್ರೆ 6.5 ಎಕರೆ ಅದು ವ್ಯವಸ್ಥಿತವಾಗಿ ಎಲ್ಲ ಭಾಗಗಳು ಮಾಡಿಬಿಟ್ಟು ಅಲ್ಲಿ ಒಂದೊಂದು ಒಂದೊಂದು ತರ ರೀತಿ ಪ್ರಯೋಗಾಲಯ ಅದು ಒಂದು. ಅದರಲ್ಲಿ ಡ್ರಿಪ್ ಕಂಪ್ಲೀಟ್ಲಿ ಡ್ರಿಪ್ ಆಗಿರ್ಬೇಕು, ಯಾಕಂದ್ರೆ ನೀರನ್ನು ಹಿತವಾಗಿ ಮಿತವಾಗಿ ಬಳಸಕ್ಕಾಗಿ ಒಂದು ಆ ಒಂದಿದು. ನೆಕ್ಸ್ಟ್ ತಾಂತ್ರಿಕತೆ, 11 ಎಕರೆ ಪಕ್ಕದಲ್ಲಿ ಗುತ್ತಿಗೆ ಇರೋದು, ಅದು ಮಳೆ ಆಶ್ರಿತ, ಅಲ್ಲಿ ಟ್ರ್ಯಾಕ್ಟರ್ ಉಪಯೋಗಿಸ್ತೀವಿ. ಜನಗಳು ನಮಗೆ ಕೂಲಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಸುತ್ತಮುತ್ತಿನ ಊರು ನಾವು ಕೆಲಸ ಕೊಡ್ತೀವಿ. ಇನ್ನಿಲ್ಲದಲ್ಲಿ ಅಲ್ಲಿ ಮೆಷಿನ್ ಅಲ್ಲಿ ಆದಷ್ಟು ಇದೆ. ನಮ್ಮಲ್ಲಿ ಎಲ್ಲ ತೋಟಗಾರಿಕೆ ಬೆಳೆಗಳಿದಾವೆ, ಅದ್ರ ಮಧ್ಯೆ ಇವತ್ತು ಒಂದು 5 ವರ್ಷ ತನಕ ಈ ತರ ಎಲ್ಲ ಪ್ರಯೋಗಗಳು, ಬೆಳೆ ಪದ್ಧತಿ ಅದೆಲ್ಲ 5 ವರ್ಷದ ನಂತರ ಹೆಚ್ಚಾಗಿ ಕೆಲಸ ಕಮ್ಮಿ. ಅದಕ್ಕೂ ಒಳ್ಳೆಯ ಒಂದು ಐಡಿಯಾ ಅಂದ್ರೆ, ಇವು ಕಳೆ ಬರೋಕ್ಕಿಂತ ಬೆಳೆ ಹಾಕಿರ್ಬೇಕು, ಅದು ಕಾಂಪಿಟೇಟಿವ್ ಆಗಿ, ಅದು ನಮ್ಮ ಟೆಕ್ನಿಕ್. ಕೊರಲೆ ಅಂತ ಒಂದು ಪ್ರಯೋಗ ಮಾಡಿದ್ವಿ ಈ ಸತಿ. ಅದು ಹಾಕ್ತಾಳಿಂದ ಈ ತೋಟಗಾರಿಕೆ ಬೆಳೆ ಒಳಗೆ ಯಾವುದೇ ರೀತಿ ಖರ್ಚು ವೆಚ್ಚ ಇಲ್ಲದೇ ಹುಳಿ ತರ, ಹುಳಿ ಅಂದ್ರೆ ಚೆಲ್ಲೋದು, ಭಾರಿ ಕಮ್ಮಿ ಕೂಲಿ ಕೆಲಸದಲ್ಲಿ ಆಗಂಥದ್ದು. ಅದೇ ರೀತಿ ಇಲ್ಲೂ ಮಾಡಬಹುದು. ತೋಟದಲ್ಲಿ ಬೀಳ್ ಬಿಟ್ಕೊಳಕ್ಕಿಂತ ಅಥವಾ ಬೇರೆ ಬರೋದಿಲ್ಲ, ಸಿರಿಧಾನ್ಯ ಆರೋಗ್ಯ ದೃಷ್ಟಿಯಿಂದ ಆಹಾರ ಎಲ್ಲ ಡಾಕ್ಟರ್ ಇವಾಗ ಹೇಳ್ತಿರೋದೆ ಶುಗರು, ಡಯಾಬಿಟಿಸ್ ಇವೆಲ್ಲವಕ್ಕೂ ಪರ್ಯಾಯ ಅಂದ್ರೆ ರೈಸ್ಕ್ಕಿಂತ, ಜೋಳಕ್ಕಿಂತ ಇದು ಸಿರಿಧಾನ್ಯಗಳು. ಯಾವುದೇ ಬೆಳೆ ಅದು, ನವಣೆ, ಸಜ್ಜೆ, ಊದ್ಲು, ಆರಕ, ಕೊರಲೆ, ಇವನ್ನ ಯಾವ ಮಳೆ ಆಶ್ರಿತದಲ್ಲಿ ಕಮ್ಮಿ ನೀರು ಕೇಳುತ್ತೆ, ಕಮ್ಮಿ ಯಾವುದೇ ರೀತಿ ಸಿಂಪಡಣೆ ಮಾಡೋಂಗಿಲ್ಲ, ಭಾರಿ ಸಿಂಪಲ್ ವ್ಯವಸಾಯ ಪದ್ಧತಿಯನ್ನು ಅಳಿಸ್ಕೊಂಡ್ರೆ ಅದರಿಂದ ಒಳ್ಳೆ ಆರೋಗ್ಯ ದೃಷ್ಟಿಯಿಂದ ಪರಿಸರಕ್ಕೂ ಒಳ್ಳೇದು, ಜನರಿಗೂ ಸಮಾಜಕ್ಕೂ ಒಳ್ಳೇದು. ಎಲ್ಲಾ ರೀತಿಯಾಗಿ ಯೋಚನೆ ಮಾಡಬೇಕು. ನಾವು ಬೆಳೆದ್ಬಿಟ್ಟು ದುಡ್ಡು ಸಿಕ್ಕರೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಏನಾರ ನಮ್ದು ಒಳ್ಳೆ ಅದು ಅನ್ನ ಕೊಡೋ ಕೈ ಬೇಡೋ ಕೈ ಅಲ್ಲ, ಅದು ದೃಷ್ಟಿಯಿಂದ ಈ ಮಣ್ಣನ್ನು ಸಾಯಿಸಿದೆ. ಮನುಷ್ಯ ಸತ್ರೆ ಮಣ್ಣಿಗೆ, ಅದೇ ಮಣ್ಣೆ ಸತ್ರೆ ಇಲ್ಲಿಗೇನೋ ದೊಡ್ಡ ಪ್ರಶ್ನೆ ಇದೆ. ಅದಕ್ಕೋಸ್ಕರ ಈ ಭೂಮಿ ಫಲವತ್ತತೆ ಕಾಪಾಡ್ಕೊಳ್ಳೋದು, ನೀರಿನ ಹಿತವಾಗಿ ಮಿತವಾಗಿ ಬೆಳೆಸೋದು, ಗಿಡ ಮರಗಳು ಜಾಸ್ತಿ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಒಳ್ಳೇದು. ಮನುಷ್ಯರು ಅತಿ ಆಸೆ ಈ ಪರಿಸರದಲ್ಲಿ, ನಾವು ಒಬ್ಬ ಭಾಗ ಅಷ್ಟೇ. ಆ ಪರಿಸರದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಇವಾಗ ಗೊತ್ತು ಏನಾಯ್ತು. ಒಂದೊಂದು ಬರನೂ ಬರುತ್ತೆ, ನೆರೆನೂ ಬರುತ್ತೆ. ಅದಕ್ಕೆಲ್ಲ ಮೂಲದ ಕಾರಣ ಮನುಷ್ಯ ನಾವು. ನಾವು ನಾವೇ ಗ್ರೇಟು ಅನ್ನೋದು ಅಹಂಕಾರ ಇದೆ. ಅಹಂಕಾರಕ್ಕೆ ಉತ್ತರ ಇದು ಯಾವ ಪ್ರಕೃತಿ ನೀಟ್ ಆಗಿದೆ, ಇನ್ನು ಇಲ್ಲಿವರೆಗೂ ಎಚ್ಚೆತ್ತಕೊಂಡಿಲ್ಲ, ಇನ್ನು ಮುಂದೆ ಎಚ್ಚೆತ್ತಕೋಬೇಕು. ಇದು ಬರೀ ರೈತರೇ ಅಷ್ಟೇ ಅಲ್ಲ, ಎಲ್ಲ ನಾಗರಿಕರು ಅವರದೇ ಆದ ಒಂದು ಕೊಡುಗೆ. ಪರಿಸರದಲ್ಲಿ ನಾವು ಇರಬೇಕು, ಪ್ರಾಣಿಗಳು ಇರಬೇಕು, ಗಿಡ ಮರಗಳು ಇರಬೇಕು, ಮನುಷ್ಯರು ಅದರಲ್ಲಿ ಅಷ್ಟೇ ಒಂದು ಭಾಗ. ಸುರೇಶ್ ದೇವಂಗ ಅವರ, ಇನ್ನು ಸಿರಿಧಾನ್ಯಗಳ ಬಗ್ಗೆ ನೀವು ಬಹಳ ಪ್ರಯೋಗಶೀಲರಾಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ವಿಶ್ವವಿದ್ಯಾನಿಲಯಗಳು ಹಾಗೆ ಸಂಶೋಧನಾ ಸಂಸ್ಥೆಗಳು ಇವರ ಎಲ್ಲ ಸಹಯೋಗದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಕ್ಷೇತ್ರವಾರು ಪ್ರಯೋಗಗಳು, ಬೇರೆ ಬೇರೆ ಸಿರಿಧಾನ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಬೆಳೆಯುತ್ತೀರಿ. ಜೊತೆಗೆ ಈ ಎಣ್ಣೆಕಾಳು ಬೆಳೆ, ಎಳ್ಳನ್ನು ಬೆಳೀತಾ ಇದ್ದೀರಿ, ಮೆಕ್ಕೆಜೋಳ ಬೆಳೀತಾ ಇದ್ದೀರಿ. ಈ ಒಂದು ಬೆಳೆಗಳ ಆಯ್ಕೆಯಲ್ಲಿ ಯಾವ ರೀತಿ ಯೋಚನೆ ಇತ್ತು ನಿಮಗೆ? ಇನ್ನೊಂದು, ನಾವು ಬೆಳೆದಂತೆ ಬೆಳೆ ಮೊದಲು ಮನೆಗೆ ಏನು ಬೇಕಾಗಿದ್ದು ಅದು ಅಷ್ಟನ್ನು ಬೆಳ್ಕೊಂತೀವಿ. ಅಂದ್ರೆ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಮತ್ತೆ ದವಸ ಧಾನ್ಯಗಳು, ಸಿರಿಧಾನ್ಯ ಮೊದಲೇ ಸಿರಿಧಾನ್ಯನೂ ಒಂದು, ಎರಡನೇದಾಗಿ ತರಕಾರಿ, ಸ್ವಲ್ಪ ಸ್ವಲ್ಪದಾಗಿ ನಮಗೆ ಬೇಕಾಗಿದ್ದು ಬೆಳ್ಕೊಂತೀವಿ. ಇನ್ನೊಂದು ಈ ಕೃಷಿ ಹೊಸ ತಳಿ ಹೊಸ ಬೆಳೆ ಹೆಚ್ಚಾಗಿ ಇಳುವರಿ ಅಂತ ಕೊಡುವಂಥದ್ದು ಮೊದಲು ಯೂನಿವರ್ಸಿಟಿಗಳು ಅವರು ಪ್ರಯೋಗ ಮಾಡ್ತಾರೆ, ಒಂದು ಲಿಮಿಟೆಡ್ ಲ್ಯಾಬ್ನಲ್ಲಿ ಅಲ್ಲೆಲ್ಲ ಮಾಡ್ತಾರೆ. ಮತ್ತೆ ಅವರು ನಿಜವಾದಲೂ ಅವರು ಕೃಷಿ ಭೂಮಿಯಲ್ಲಿ ಮಾಡಬೇಕಾಗತ್ತೆ. ಅದಕ್ಕೆ ನನ್ನದೇ ಆದ ಒಂದು ಭೂಮಿ, ಒಂದು ಎಷ್ಟು 10 ಗುಂಟೆ 5 ಗುಂಟೆ ಅಲ್ಲಿ ಅಲ್ಲಿ ಪ್ರಯೋಗ ಮಾಡೋಕ್ಕೆ 2 ವರ್ಷದಿಂದ ಪ್ರಯೋಗ ಆಗ್ತೈತೆ. ಸೂರ್ಯಕಾಂತಿ ಆಯಿತು, ಅಲ್ಲಿ ಹೊಸ ತಳಿ ಒಳ್ಳೆ ಇಳುವರಿಯನ್ನು ಆಯಿತು. ಸಾಕಷ್ಟು ರೈತರು ಯುವಕರು ಅವರೇ ಬಂದು ನೋಡ್ಬಿಟ್ಟು ಟಚ್ ಮಾಡಿಬಿಟ್ಟು ಎಷ್ಟು ಹೈಟ್ ಬರುತ್ತೆ, ಎಷ್ಟು ತೆನೆ ಬರುತ್ತೆ. ಜೋಳ ಮತ್ತೆ ಸೂರ್ಯಕಾಂತಿ ಮತ್ತೆ ಹೆಬ್ಬಾಳ ಅವರೇ ಇವು ಮೂರನ್ನು ಪ್ರಯೋಗ ಮಾಡಿದ್ರು, 2 ವರ್ಷದಿಂದ ಪ್ರಯೋಗ ಆಗ್ತದೆ. ಇದೆಲ್ಲ ನೋಡಿ ಆದ್ರಿಂದ ಎಲ್ಲ ಕರ್ನಾಟಕ ರಾಜ್ಯದಂತ ಈ ತರ ಪ್ರಯೋಗ ಆಗ್ತಾ ಇರುತ್ತೆ. ಎಲ್ಲಾದ್ರು ಅವರೇಜ್ ಅದು ರಿಸಲ್ಟ್ ನೋಡ್ಬಿಟ್ಟು ಇದು ರೈತರಿಗೆ ಉತ್ತಮನು ಅದು ಯೂನಿವರ್ಸಿಟಿ ಡಿಸೈಡ್ ಮಾಡುತ್ತೆ. ಅವ್ರಿಗೊಂದು ಅನುಕೂಲ, ನಾವು ಹೊಸ ಬೆಳೆ ನೋಡ್ದಂಗೆ ಆಯ್ತು, ಅದರಿಂದ ಭೂಮಿಗೂ ಉಪಯೋಗ ಆಯ್ತು, ಮನುಷ್ಯರಿಗೂ ಉಪಯೋಗ ಆಗತ್ತೆ, ಇನ್ನು ಪ್ರಾಣಿಗಳಿಗೂ. ಮೊದಲ ಹಂತದಲ್ಲೇ ನಿಮ್ಗೆ ಅದ್ರ ಪರಿಚಯ ಆಗ್ತಾ ಇದೆ. ಹೌದು, ಆ ಬೆಳೆಯ ಒಂದು ಗುಣಗಳು ಅವಗುಣಗಳು ಏನೆಲ್ಲ ಇದೆ ಅಂತ. ಹೌದು, ಇದರಿಂದ ಯೂನಿವರ್ಸಿಟಿಗೂ ನಾವು ಒಂದು ಸಪೋರ್ಟ್, ರೈತ ಬಾಂಧವರಿಗೂ ಒಳ್ಳೆ ಅನುಕೂಲ ಆಗುತ್ತೆ ಹೊಸ ತಳಿ ಪ್ರಯೋಗಾಲಯ. ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ? ಅದು ಮಾರುಕಟ್ಟೆ ದೃಷ್ಟಿಯಿಂದನೋ ಅಥವಾ ಮಳೆ ಆಶ್ರಿತ ಪ್ರದೇಶಗಳಿಗೆ ಬಹಳ ಸೂಕ್ತವಾಗಿದೆ ಅನ್ನೋ ಕಾರಣದಿಂದನೋ, ಅದರಲ್ಲಿ ನಿಮ್ಮ ಅನುಭವ ಹೇಗೆ? ಸಿರಿಧಾನ್ಯ ಇದು ಮೊದಲು ಎಲ್ಲರೂ ಬಡ ಜನಗಳು ಅವರು ಬೆಳೆ ಅದು ಬೆಳೀತಾ ಇದ್ರು ಮೊದಲೇ, ನಾವು 40-50 ವರ್ಷ ಹಿಂದೆ ಮೊದಲಿಂದೂ ಬೆಳೆ ಇತ್ತು. ಅದು ನಂತರ ಬಡವರು ಮಾತ್ರ ತಿನ್ನೋದು, ಅಕ್ಕಿ ಗೋಧಿ ಇವೆಲ್ಲ ಬೇರೆಯಿಂದ ಇದಾಗಿದ್ದು, ಜೋಳ ಇವೆಲ್ಲ. ಈ ಇತ್ತೀಚಿನ ಆರೋಗ್ಯ ದೃಷ್ಟಿಯಿಂದ ಶುಗರು, ಡಯಾಬಿಟೀಸು, ಕೆಲವೊಂದು ಕಾಯಿಲೆಗಳು ಡಾಕ್ಟ್ರಿಗೆ ಗೊತ್ತೇ ಇಲ್ಲ, ಆ ಥರ ನಾನಾ ಥರದ ಕಾಯಿಲೆಗಳು, ಅದಕ್ಕೆಲ್ಲ ಒಂದೇ ಪರಿಹಾರ ಅಂತಂದರೆ ಒಳ್ಳೆ ಆಹಾರ ತಿನ್ನುತ್ತಾ ಇಲ್ಲ, ಅದು ಮೂಲತಃ ಕಾರಣ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ. ಇನ್ನೊಂದು ಪರಿಸರದ ವಿಕೋಪಗಳು, ಅಂದರೆ ನಾವೇನೇ ಬೆಳೆಯಬೇಕು ಅಂತಂದರೆ ಎಷ್ಟು ನೀರುತ್ತಂತೆ, ಎಷ್ಟು ಗೊಬ್ಬರ ಹಾಕಬೇಕು, ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆಹಾರ ಬೆಳಿಬೇಕು ಕಡಿಮೆ ಖರ್ಚಿನಲ್ಲೂ, ಅದು ಆರೋಗ್ಯದಲ್ಲಿ ತಿಂದರೆ ಯಾರಿಗೂ ಯಾವುದೇ ಥರದ ಸಮಸ್ಯೆಗಳು ಹುಟ್ಟಾಕಬಾರ್ದು, ಅದರಿಂದ ಪರಿಹಾರ ಆಗಬೇಕು. ಆ ಒಂದು ದೃಷ್ಟಿಯಿಂದ ನಾವು ಮಾರುಕಟ್ಟೆಗೆ ಅದು ಒಳ್ಳೆ ಬೆಲೆ, ಯಾಕಂತಂದ್ರೆ ಇದು ಬೆಳೆಯೋರು ಕಮ್ಮಿ ಆಗಿದೆ ಇತ್ತೀಚೆಗೆ, ಇನ್ನು ಮುಂದೆ ಅದು ಯಾಕಂದ್ರೆ ಮಳೆ ಆಶ್ರಿತದಲ್ಲಿ ಬೆಳೆಯುವಂತಹ ಬೆಳೆ ಕಡಿಮೆ ಖರ್ಚಿನಲ್ಲಿ, ಏನೇ ಯಾವುದೇ ರೀತಿ ಔಷಧಿ ಸಿಂಪಡಣೆ ಮಾಡೋ ಅವಶ್ಯತೆ ಇಲ್ಲ, ಕ್ರಿಮಿ ಕೀಟ ರೋಗ ಕೀಟ ಬಾಧೆ ಇವ್ಯಾವೂ ಇರಲಿಲ್ಲ. ಆ ಒಂದು ದೃಷ್ಟಿಯಿಂದ ಎರಡು ರೀತಿಯಿಂದ ಬಂಪರೆ, ಒಂದು ಭೂಮಿಗೂ ಒಳ್ಳೇದೆ, ಇನ್ನೊಂದು ಮನುಷ್ಯನಿಗೂ ಒಳ್ಳೇದೆ, ಪ್ರಾಣಿಗಳು ಅವಕ್ಕೆ ಒಳ್ಳೆ ಮೇವಿನ ಆಹಾರ, ಇದರಲ್ಲಿ ಸಮಸ್ಯೆ ಯಾವುದೇ ಇಲ್ಲ. ಆ ಒಂದು ದೃಷ್ಟಿಯಿಂದ ಮಾರ್ಕೆಟ್ನಲ್ಲೂ ಒಳ್ಳೆ ಬೆಲೆ ಇದೆ. ಹಾಗಾಗಿ ಇದು ಈ ಕಡೆ ಭಾಗ ಯಾರೂ ಪ್ರಯೋಗ ಮಾಡಿದ್ದಿಲ್ಲ, ನಾನೇ ಮೊದಲೇ ಹಂತಕ್ಕೆ ನಾನು ಪ್ರಚಾರ ಪ್ರಚೋದನೆ ಸಾಕಷ್ಟು ಆಯಿತು ಕರ್ನಾಟಕದಂತೆ, ದೇಶಾದ್ಯಂತೆ ಇಂಟರ್ನ್ಯಾಷನಲ್ ಮಿಲೆಟ್ಸ್ ಮೇಳನೂ ಹೋಗಿದ್ದೆ. ಆ ಒಂದು ಎಲ್ಲ ವಿಷಯಗಳು ಸಮಗ್ರವಾಗಿ ಕಲೆಕ್ಟ್ ಮಾಡ್ಕೊಂಡು ಅದರ ಬಗ್ಗೆ ಕಂಪ್ಲೀಟ್ ಅದು ತಿಂದ್ರೆ ರಾಗಿಕ್ಕಿಂತ ಮಚ್ ಮೋರ್ ಬೆಟರ್ ರಾಗಿಂತ. ಇವು ಇತ್ತೀಚೆಗೆ ಯಾರು ಯಾರು ಹೇಳ್ತಾ ಇಲ್ಲ ರೈಸ್ ತಿನ್ಬೇಕು ಚಪಾತಿ ತಿನ್ಬೇಕು ಇದೆಲ್ಲ ಒಂದೊಂದು ಹಂತ ಹಂತವಾಗಿ ಇವಾಗ ಎಲ್ಲರೂ ಬದಲಾವಣೆ ಆಗ್ತಿದ್ದಾರೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಹೊಸ ಬೆಳೆಗಳು ಅಂದ್ರೆ ಈ ಪ್ರದೇಶಕ್ಕೆ ಹೊಸದಾಗಿರುವಂತಹ ಬೆಳೆಗಳ ಪರಿಚಯನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಆ ಬೆಳೆಗಳು ಯಾವ್ದಾವ್ದು ಈಗ ಪ್ರಯೋಗದ ಹಂತದಲ್ಲಿ ಇದೆ ನಿಮ್ಮ ಭೂಮಿಯಲ್ಲಿ? ಸಿರಿಧಾನ್ಯದಲ್ಲಿ 8 ತರ ಇದೆ, ಕೊರಲೆ, ನವಣೆ, ಊದಲು, ಹಾರಕ, ಮತ್ತೆ ರಾಗಿನಲ್ಲಿ 2 ಜಗಳು ರಾಗಿ, ಒಂದು ನಾಟಿ ರಾಗಿ ಇದು. ಅದು ಒಂದು ನಾಟಿ ಮಾಡಿಸಿರೋದು ಅಂದ್ರೆ ಕೂಲಿಯಲ್ಲಿ ನಾಟಿ ಮಾಡೋದು, ಇನ್ನೊಂದು ಬಿತ್ತನೆ ಮಾಡಿ ಕಮ್ಮಿ ಖರ್ಚಿನಲ್ಲಿ ಬೆಳೆಯುವಂಥದ್ದು. ಅದು ಅಂತರ 1.5 ಅಡಿ ಕಂದು ಕಮ್ಮಿ ಖರ್ಚಿನಲ್ಲಿ ಅಂತ ಬೆಳೆದಿದ್ವಿ. ಅದು ಪಕ್ಷಿಗಳು ಸಾಕಷ್ಟು ತಿನ್ನುತ್ತವೆ. ಅವು ಉಳಿದಿದ್ದು ಯಾಕಂದ್ರೆ ಅವು ಇಲ್ಲಿವರು ಗುಬ್ಬಚ್ಚಿ ನಾನು ನೋಡಿದೆಯಲ್ಲ, ಆ ಸಿರಿಧಾನ್ಯ ಹಾಕಿದ್ಮೇಲೆ ನೋಡಿದೆ ಎಷ್ಟೊಂದು ಸಾಕಷ್ಟು ಇದೆ, ಅವು ಎಲ್ಲಿದ್ದವು ಅಂತ ಗೊತ್ತಿಲ್ಲ. ಅದು ಇದೇ ರೀತಿ ಸೂರ್ಯಕಾಂತಿನ ಅಷ್ಟೇ, ಗಿಣಿ ನೋಡಿದ್ದೆಲ್ಲ ಸಾಕಷ್ಟು ವರ್ಷ ಇದರಿಂದ. ಇವಾಗ ಗಿಣಿ ಕರೆಕ್ಟ್ ಕಾಳು ಬಿಡೋ ಹಾಲು ಕಟ್ಟೋ ಸಮಯದಲ್ಲಿ ಗಿಣಿಗಳು ಸಾಕು. ಅದಕ್ಕೆ ಒಂದು ವ್ಯವಸ್ಥೆ, ಡಬ್ಬ ಸೌಂಡ್ ಸಿಸ್ಟಮ್ ಏನೋ ಮಾಡ್ಬಿಟ್ಟು ನಾವು ಇದು ಮಾಡ್ತಿದ್ದೀವಿ. ಅದರಿಂದ ಗಾಣದ ಮುಖಾಂತರ ಎಣ್ಣೆನೂ ಮಾಡ್ಕೊಂತೀವಿ, ಸೂರ್ಯಕಾಂತಿ ಎಣ್ಣೆ. ಅದರಲ್ಲೂ ಮೋಸ ಇದೆ. ಈ ಮಾರ್ಕೆಟಿನಲ್ಲಿ ಬರುವಂತ ಪ್ಯೂರ್ ಆಯಿಲ್ ಅಂತಂದ್ರೆ ಅದು ಆಕ್ಚುಲಿ 3 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ. ಇವರು ಇಲ್ಲಿ 70 ರೂಪಾಯಿದಲ್ಲೇ 1 ಲೀಟರ್ ಕೊಡ್ತಾರೆ. ಅದು ಏನು ಮಿಕ್ಸ್ ಆಗಿದೆ ಅದು, ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದು ನಾವು ಡಿವೇಟ್ ಆಗ್ತೀವಿ. ಬೇಡ, ಅದು ಮಾರ್ಕೆಟ್. ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮಗೆ ಬೇಕಾದ ತರಕಾರಿ, ಹಣ್ಣು, ಹಂಪಲು ಮತ್ತೆ ಹಾಲು ಪ್ರತಿಯೊಂದು ನಮ್ಮ ಜಮೀನಲ್ಲಿ ನಮಗೆ ಬೆಳ್ಕೊಂತೀವಿ. ಅದರಿಂದ ಬೇರೆಯವರು ಅದನ್ನು ನೋಡಿ ಇವಾಗ ಸುತ್ತಮುತ್ತಲಿನವರು ಪ್ರೇರೇಪಿತರಾಗಿ ಮುಂದುವರಿಸುತ್ತಿದ್ದಾರೆ. ಒಂದಲ್ಲ ಕೃಷಿ ಕೃಷಿ ಇತರ ಚಟುವಟಿಕೆಗಳಿಗೆ ಒಂದಕ್ಕಿಂತ ಇನ್ನೊಂದಕ್ಕೂ ಪೂರಕವಾಗಿರುತ್ತೆ. ನಿಜವಾಗ್ಲೂ ಪಾಲಿಸಿದೆ ಆದ್ರೆ ಇದು ನೆಮ್ಮದಿ ಅದರಲ್ಲೂ ಕಾಣ್ಕೋಬಹುದು, ಆದಾಯನೂ ಬರ್ತಾ ಬರ್ತಾ ಹೆಚ್ಚುತ್ತಾ ಹೋಗುತ್ತೆ. ಒಬ್ಬ ಕೃಷಿಕನ ಒಂದು ಗುರಿ ಏನಿದೆ ಅದು ಸ್ವಾವಲಂಬನೆ. ಅದು ಸ್ವಾವಲಂಬನೆ ಅವನು ಬೆಳೆಯೋ ಬೆಳೆಯಲ್ಲಾಗ್ಬೋದು, ಆರ್ಥಿಕವಾಗಿಬೋದು, ಆರೋಗ್ಯ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸಾಮಾಜಿಕವಾಗಿ ಅವನ ಕುಟುಂಬ ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ಅವನ ಕೃಷಿ ಭೂಮಿಯಲ್ಲೇ ಅವನು ಪಡ್ಕೊಳ್ಳುವಂತಹ ಒಂದು ಅವಕಾಶಗಳು ಅವನಿಗಿದ್ರೆ ಅದು ನಿಜವಾದ ಒಬ್ಬ ಯಶಸ್ವಿ ಕೃಷಿಕನ ಬದುಕು ಅಂತ. ನೀವು 2 ರೀತಿಯ ಬದುಕನ್ನು ಕಂಡವರು, ಒಬ್ಬ ಕೃಷಿಕನಾಗಿ ನಿಮ್ಮನ್ನು ನೀವು ಹೇಗೆ ಗುರುತಿಸಿಕೊಳ್ತೀರಿ? ಎಷ್ಟು ಮಟ್ಟಿಗೆ ಸ್ವಾವಲಂಬಿ ಆಗಿದ್ದೀರಿ ಒಬ್ಬ ಕೃಷಿಕರಾಗಿ ಅಂತ ನಿಮಗನಿಸುತ್ತೆ? ಕೃಷಿ ಖುಷಿ ಒಂದು, ಅದನ್ನು ನಾನು ಇಷ್ಟಪಡೋದಲ್ಲ, ನಮ್ಮ ಮನೆ ಮಕ್ಕಳು ಇಷ್ಟಪಡುವಂಥ ಪ್ರಾಣಿಗಳು ಎಲ್ಲವೂ ಪ್ರತಿಯೊಂದನ್ನು ಅಲ್ಲೇ ನೋಡಿ ಕಲಿ, ನಲಿ ಕಲಿ, ಕೃಷಿನಲ್ಲೂ ನಲಿ ಕಲಿ. ಅದು ತರಕಾರಿ ಎಲ್ಲ ಥರ ಮನೆಗೆ ಬೇಕಾಗಿದ್ದೆಲ್ಲ ತರಕಾರಿಗಳು ಸಿಗುತ್ತೆ. ಕುಟುಂಬಕ್ಕೆ ಏನೇನು ಬೇಕು, ವರ್ಷಿಡಿ ಏನೇನು ಬೇಕು ಅದೆಲ್ಲ ನಾವೇ ಬೆಳ್ಕೋಬಾರದು. ಒಂದು ನಿರಂತರ ಕೆಲಸ, ನಿರಂತರ ಆದಾಯ ಒಂದು, ಇದು ಹಚ್ಚ ಹಸಿರು ನೋಡೋದೆ ಅದೇ ಒಂದು ಖುಷಿ. ಇನ್ನೂ ಹೆಚ್ಚು ಯಾಕಂದ್ರೆ ಇಲ್ಲಿ 365 ದಿನವೂ ಕೆಲಸ. ಯಾಕಂದ್ರೆ ನಮಗೆ ಆದಾಯ ವಾರಕ್ಕೆ ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಬಹುವಾರ್ಷಿಕ ಬೇಕಂದ್ರೆ ಕೆಲಸನೂ ಹಾಗೆ ಇರುತ್ತೆ. ಅಂದ್ರೆ ಬೇರೆ ಎಲ್ಲೂ ಕೆಲಸ ಹೋಗೋ ಅವಶ್ಯತೆನೇ ಇಲ್ಲ, ನಮ್ಮಲ್ಲೇ ಸ್ವಾವಲಂಬಿ ಜೀವನ ಮಾಡಬಹುದು. ಆದಾಯ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಈ ಕೃಷಿ ಕೃಷಿ ಪದ್ಧತಿ, ಬೆಳೆ ಬೆಳೆ ಪದ್ಧತಿ, ತಾಂತ್ರಿಕತೆನೂ ಉಪಯೋಗಿಸಬೇಕಾಗತ್ತೆ. ಮತ್ತೆ ಆ ಭೂಮಿಗೆ ಕೊಡ್ತಾ ಹೋಗ್ಬೇಕು, ನಮಗೆ ಎಲ್ಲ ಬೇಕು ಅಂತಲ್ಲ, ಭೂಮಿಗೂ ಕೊಡಬೇಕು, ಅಲ್ಲಿರುವಂತ ಪ್ರಾಣಿಗಳು ಕೊಟ್ಟು ಒಂದಕ್ಕೊಂದು ಪೂರಕವಾಗಿ ಇದ್ರೆ ನಿಜವಾಗ್ಲೂ ಏನೇ ಒಂದು ಆಯ್ಕೆ ಮಾಡ್ಕೋಬೇಕು ಅಂದ್ರೂ ಯೋಚನೆ ಮಾಡಿಬಿಟ್ಟು ಆಯ್ಕೆ ಮಾಡಿದ್ರೆ ಅದು ಅಲ್ಪಾವಧಿ, ದೀರ್ಘಾವಧಿ ಮತ್ತು ಬಹುವಾರ್ಷಿಕ ಇವೆಲ್ಲ ಒಂದೊಂದು ಜೋಡಿಸ್ತಾ ಹೋದ್ರೆ ಖುಷಿ ಖುಷಿ ನೆಮ್ಮದಿ ಸಿಗುತ್ತೆ. ತೆಂಗಿನ ಗಿಡ ಇವತ್ತು ನೆಟ್ಟರೆ ನಾಳೆನೆ ಕಾಯಿ ಬಿಡಲ್ಲ, ತಾಳ್ಮೆ ಇರಬೇಕಾಗತ್ತೆ. ಅದ್ರ ಮಧ್ಯೆ ನಾವು ಏನಾರ ಮಾಡ್ಕೋಬೇಕು, ಅದ್ರ ಮಧ್ಯೆ ಇದೇ ರೀತಿ ಅದು ಅಲ್ಪಾವಧಿಗೆ ಬಂದು ಬೆಳೆ ಬೆಳ್ಕೊಂತ ಹೋದ್ರೆ ಇನ್ನು 5 ವರ್ಷ ಕಷ್ಟಪಡ್ಬೇಕಾಗತ್ತೆ. 5 ವರ್ಷ ನಂತರ ಸುಖ ಜೀವನ, ಯಾರಿಗೇನು ಯಾವತ್ ಬೇಕಾದ್ರೂ ರಜೆ ತಗೋಬಹುದು. ಇಲ್ಲಿ ಬಾಸ್ ಅಂದ್ರೆ ಯಾರು, ನಾವು ನಮ್ಮ ಜಮೀನ್ ನಾವೇ ರಾಜರು, ಯಾವ ಬೇಕಾದ್ರೂ ರಜೆ ತಗೋಬಹುದು. ಬೆಳಗ್ಗೆ ಏನಾರು ಮಾಡ್ಕೋಬಹುದು, ಸಾಯಂಕಾಲ ಕೆಲಸ ಮಾಡಬಹುದು. ಅಮೆರಿಕ ಇದ್ದಾಗ ಅಲ್ಲಿ 3-4 ತಿಂಗಳ ಮುಂಚೆನೆ ರಜೆ ಕೇಳ್ಬೇಕು ಬರ್ಬೇಕಂದ್ರೆ. ಅದು ಕೂಲಿ, ಅದು ಏನು ನಾವು ಇಂಜಿನಿಯರ್ ಆಗ್ಬೋದು, ಆರ್ಕಿಟೆಕ್ಟ್ ಏನಾರು ಇರ್ಬೋದು, ಅದು ಕೂಲಿ. ಜೀವನದ ಪೂರ್ತಿ ಕೂಲಿ ಆಳಾಗಿರ್ಬೇಕು ಅಥವಾ ಕೂಲಿ ಕೊಡಂಗಾಗಬೇಕು. ಇಲ್ಲಿ ಬಂದು ನಾನು ಪಾಳಿಗೂ ಕೊಡ್ತೀನಿ ಕೆಲಸ. ನಮ್ಮ ದೇಶದಲ್ಲಿ ನಮ್ದೇ ಆದ ಒಂದು ಕೊಡುಗೆ, ಇನ್ನು ಸಾಕಷ್ಟು ರೈತರಿಗೆ ಒಂದು ಅನುಕೂಲ ಆಗಿದೆ. ಅಲ್ಲೇ ಸಾಕಷ್ಟು ಬೆಳೆನೂ ಬೆಳೆದಿವಿ, ಜನಕ್ಕೂ ಕೂಲಿ ಆಯ್ತು, ಅಲ್ಲಿ ಒಂದು ಮಾದರಿನೇ ಆಯ್ತು. ಸಾಕಷ್ಟು ಯುವಕರಿಗೆ ಇವಾಗ ಓದ್ತಿದ್ದಾರೆ ಎಲ್ಲ. ಆ ಇಂಜಿನಿಯರ್ ಕಾಲೇಜಿಗೆ ಹೋಗಿ ನಾನೇ ಲೆಕ್ಚರಿಂಗ್ ಕೊಡ್ತೇನೆ. ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಇಂಜಿನಿಯರ್, ಎಲ್ಲರೂ ಡಾಕ್ಟರ್, ಎಲ್ಲರೂ ಡಿಗ್ರಿ ಮುಗಿಸ್ತಿದ್ದಾರೆ, ಮುಂದೇನು? ಇದೊಂದು ಬಿಸ್ನೆಸ್ ತರ ಯೋಚನೆ ಮಾಡಿದ್ರು, ಮುಂದೆ ಹಂತವಾಗಿ ಯೋಚನೆ ಮಾಡಿದ್ರೆ, ದೂರದೃಷ್ಟಿ ಇಟ್ಕೊಂಡ್ರೆ, ತಾಂತ್ರಿಕತೆ ಉಪಯೋಗಿಸ್ಕೊಂಡ್ರೆ, ಇದೇ ವಾಟ್ಸಪ್, ಇದೇ ಇಂಟರ್ನೆಟ್, ಫೇಸ್ಬುಕ್, ರೇಡಿಯೋ, ಟಿವಿ ಮಾಧ್ಯಮಗಳು ನಮ್ಮ ಒಂದು ಇಲಾಖೆಗೆ ಅಂದ್ರೆ ಕೃಷಿ. ಇವಾಗ ನನ್ನದು ಕೃಷಿ, ಕೃಷಿಗೆ ಎಷ್ಟು ಬೇಕೋ ಅಷ್ಟು 80% ನಾವು ಅದರ ಬಗ್ಗೆ ಮಾಹಿತಿ ಹಾಕೋಬೇಕು. ನೀವು ರಾಜಕೀಯದ, ನಾನು ಮುಂದೆ ರಾಜಕೀಯ ಆಗ್ಬೇಕಂದ್ರೆ ರಾಜಕೀಯ ಬಗ್ಗೆ 80% ತಗೋಬೇಕು. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ರಾಜಕೀಯ ಆಗಲಿ, ಕ್ರೀಡೆ ಆಗಲಿ, ಎಲ್ಲದೂ ಇಷ್ಟ. ಆದ್ರೆ ನನ್ನ ಒಂದು ವೃತ್ತಿ ಇರೋದು ಕೃಷಿ. ಇದರಲ್ಲಿ ಸಾಧಿಸೋದು ಸಾಕಷ್ಟು ಜನ, ಸಾಧಕರನ್ನು ನೋಡ್ತಾ ಇರಬೇಕು, ಸಾಧನೆ ಮಾಡೋ ಒಂದು ಅವ್ರು ಸೋತರ್. ಹಾ, ಇವಾಗ ಈ ಇಲಾಖೆಗೆ ಬಂದಿದ್ದೀನಿ ನಾನು, ಸೋಲ್ಬೋದು ಇಲ್ಲ ಗೆಲ್ಬೋದು ಎರಡೇ ಇರೋದು. ಯಾರಿಗೆ ಸೋಲ್ಬೇಕು ಅಂತ ಅನ್ನೋದು ಗುರಿ ಇರಲ್ಲ, ನಾ ಗೆಲ್ಲಲೇಬೇಕು ಅಂತ ಒಂದು ಗುರಿ ಇಟ್ಕೊಂಡು. ಗುರುಗಳು ಸಾಕಷ್ಟು ಇದ್ದಾರೆ ಇಲ್ಲಿ, ರಿಟೈರ್ಡ್ ಆದವರು ಸಾಕಷ್ಟು ಕೃಷಿ ಇಲಾಖೆಯವರು ಇದ್ದಾರೆ, ಸೈಂಟಿಸ್ಟ್ಗಳು ಹೋಗ್ತಾರೆ, ಅವರು ಒಂದು ಫೋಟೋ ತೆಗೆದುಕೊಂಡ್ಬಿಟ್ಟು ಇಮಿಡಿಯೇಟ್ ಆನ್ಸರ್ ಕೊಡ್ತಾರೆ. ಈ ಕೆ ವಿ ಕೆ, ಜಿ ಕೆ ವಿ ಕೆ, ಪ್ರತಿಯೊಬ್ಬ ಸೈಂಟಿಸ್ಟು ಅವರು ಏನು ಮಾಹಿತಿ ಬೇಕಂದ್ರೂ ಒಂದೇ ನಿಮಿಷದಲ್ಲಿ ವಾಪಸ್ ಸಿಗುತ್ತೆ. ಹೇಗೆ ಬಳಸ್ಕೊಳ್ತೀವಿ ಇವಾಗ ನಾನು ಅದೇ ಓದ್ಬಿಟ್ರೆ ನನಗೆ ಇಂಜಿನಿಯರಿಂಗ್ ಹೋಗ್ಬಿಟ್ರೆ ಇಂಜಿನಿಯರೇ ಆಗಬೇಕು. ಅದರಲ್ಲಿ ಯಾವ್ದು ನಾನಾ ಥರ ಇದ್ರು ಇಂಜಿನಿಯರಿಂಗ್ ಬೆಸ್ಟ್ ಪ್ರಾಕ್ಟೀಸು ಐಡಿಯಾಸು ಯುವಕರು ಇಲ್ಲೂ ಅಳವಡಿಸ್ಕೋಬಹುದು, ಸಾಕಷ್ಟು ಜನ ಮಾಡಿದ್ದಾರೆ. ಈಗ ನೀವು ಒಂದು ರೀತಿ ಸೊಲ್ಯೂಷನ್ಸ್ ಪ್ರೊವೈಡರ್, ಹೌದು, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀವು ನಿಂತು ನೋಡಿದ್ರೆ ಈ ಕ್ಷೇತ್ರದಲ್ಲಿ ವೈಯಕ್ತಿಕ ಅನುಭವ ಬೇರೆ, ಕ್ಷೇತ್ರದಲ್ಲಿ ಏನು ಸವಾಲುಗಳು ಇದೆ ಅಂತ ನಿಮಗೆ ಅನಿಸುತ್ತೆ? ಅದಕ್ಕೂ ಮೊದಲು ನಾವು ಬದಲಾವಣೆ ಬಯಸ್ತೀವಿ ಹೆಚ್ಚಾಗಿ, ಹೀಗಾಗಬೇಕು ಆವಾಗಬೇಕು ನಮ್ಮ ಸಮಾಜ ಹಿಂಗಾಗಬೇಕು ಅನ್ನೋದು. ಆದರೆ ಅದಕ್ಕಿಂತ ಮೊದಲು ನಾವೇ ಬದಲಾಗಬೇಕು, ನಾವು ಬದಲಾಗಿ ನಾವು ಮಾದರಿ ಆಗಬೇಕು. ನಮ್ಮ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ, ನಾವು ಅವ್ರು ನೋಡಿ ಕಲಿ ಇವ್ರು ನೋಡಿ ಕಲಿಯಲ್ಲ, ನನ್ನನ್ನು ನೋಡಿ ಕಲಿಯಿರಿ ಅಂತ ಹೇಳೋ ಒಂದು ಮಟ್ಟಕ್ಕೆ ರೀಚ್ ಆಗಬೇಕು. ನಾವು ಗಿಡನೇ ನೆಟ್ಟಿಲ್ಲ, ನೆರಳು ಬೇಕು, ನೆರಳಿದ್ದಾಗೆ ನಾವು ಬೈಕ್ ನಿಲ್ಲಿಸ್ತೀವಿ, ಕಾರ್ ನಿಲ್ಲಿಸ್ತೀವಿ. ಗಿಡ ಯಾರೋ ನೆಟ್ಟಿರ್ತಾರೆ, ನಾವು ನೋಡ್ಬೇಕಾಗತ್ತೆ. ಅದು ಮಾದರಿ ನಾವೇ ಆಗ್ಬೇಕು. ಎಷ್ಟು ಗಿಡ ನೆಟ್ಟಿದ್ವಿ ನಾವು, ಒಂದು ಜಮೀನು ಅಂತಂದ್ರೆ ಏನನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ, ಒಂದು ಎಷ್ಟು ಗಿಡ ಮರಗಳಿದೆ, ಎಷ್ಟು ಪ್ರಾಣಿಗಳಿದ್ದಾವೆ, ನೀರನ್ನು ಹೇಗೆ ಸಂರಕ್ಷಣೆ ಮಾಡ್ತಿದ್ವಿ, ಭೂಮಿ ಫಲವತ್ತು ವರ್ಷದಿಂದ ಹೆಚ್ಚಿಗೆ ಆಗ್ತಿದೆ ಕಮ್ಮಿ ಆಗ್ತಾ ಇದ್ದಾವೆ, 100 ಜಮೀನುಗಳು ನೋಡ್ಬಿಟ್ಟು ನಾವು ಒಂದು ಕಟ್ಟಬೇಕು. ಸಾಧಕರು ಸಾಕಷ್ಟು ಇದೇ ಜಿಲ್ಲೆಯಲ್ಲಿ ಇದ್ದಾರೆ, ಮೈಸೂರು ಜಿಲ್ಲೆಯಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಹೋಗಿ ಕೃಷಿ ಎಲ್ಲ ಕಡೆಗೂ ಕೃಷಿನೇ. ನೀ ಕೇರಳದವರು ಅಲ್ಲಿ ಮೀನು ಸಾಕ್ತಾನೆ, ಇಲ್ಲೂ ಇದು ಮಾಡ್ಬೋದು, ಅಲ್ಲಿ ತೆಂಗಿನಕಾಯಿ ಇಲ್ಲೂ ಮಾಡ್ಬೋದು. ಬೆಳೆ ಪದ್ಧತಿ ಎಲ್ಲ ಯಾರು ಯಾರು ಬೇಕಾದರೂ ಕಾಪಿ ಮಾಡ್ಬೋದು. ಇವ ಹೊಸ ಚಿಯಾ ಅಂತ ಬಂದಿದೆ ಆರೋಗ್ಯ ದೃಷ್ಟಿಯಿಂದ, ಮತ್ತೆ ಇದು ಒಳ್ಳೆ ಮಾರುಕಟ್ಟೆ ಇದೆ, ಚಿಯಾನು ಹಾಕಿದೆ. ಹೊಸ ಬೆಳೆ, ಹೊಸ ತಾಂತ್ರಿಕತೆ, ಹೊಸತನ ಏನಿದೆ ಅದನ್ನು ಅಳವಡಿಸ್ಕೋಬೇಕು. ನಾವು ಈ ಒಂದು ಕೃಷಿ ವಿಷಯದಲ್ಲಿ ನಾವು ಹಳೆ ಪದ್ಧತಿಗೆ ಹೋಗೋದು ಈ ವ್ಯವಸಾಯ, ಇದು ಹಸುವಿನಲ್ಲಿ ಹೆಚ್ಚಾಗಿ ಎತ್ತಿನಲ್ಲಿ ಮಾಡಬೇಕು, ಟ್ರ್ಯಾಕ್ಟರ್ ಆದಷ್ಟು ಕಮ್ಮಿ ಮಾಡಬೇಕು. ಹೆಚ್ಚಿಗೆ 100 ಎಕರೆ ಮಾಡೋದಂದ್ರೆ ಟ್ರ್ಯಾಕ್ಟರ್ ಮನುಷ್ಯ ಎತ್ತುಗಳಲ್ಲಿ ಆಗಲ್ಲ, ಕೆಲವೊಂದೆಲ್ಲ ಹಸುಗಳಲ್ಲೇ ಆಗಬೇಕು. ಅಲ್ಲೇ ಗಂಜಲ, ಅಲ್ಲೇ ಸಗಣಿ, ಅಲ್ಲೇ ಇದೆ, ಅದೇ ಭೂಮಿ ಫಲವತ್ತತೆ ಆಗುತ್ತೆ. ಹೆಚ್ಚಿಗೆ ಆಳವಾಗಿ ಯಾವಾಗ ಮಾಡಬೇಕು, ಯಾವಾಗ ಅವಾಗ ಮಾಡಬೇಕು, ಮುಂಗಾರಿನಲ್ಲಿ ಏನು ಮಾಡಬೇಕು, ಹಿಂಗಾರಿನಲ್ಲಿ ಇರಬೇಕು, ಇಲ್ಲಿ ಇದೆಲ್ಲ ಮಾಹಿತಿ ವಿಶ್ವವಿದ್ಯಾಲಯ ಕೊಡುತ್ತಾರೆ, ಅಧಿಕಾರಿಗಳು ಕೊಡುತ್ತಾರೆ, ವಿಜ್ಞಾನಿಗಳು ಬಂದು ಭೇಟಿ ಆದರೆ ನಮ್ಮ ಜಮೀನಿಗೆ ನಮ್ಮ ಮನೆ ಹೇಗೆ ತೋರಿಸ್ತೀವೋ ಅದೇ ರೀತಿ ಜಮೀನು ತೋರಿಸ್ಬೇಕು. ಯಾವ ದಾರಿನೂ ಕರೆಕ್ಟ್ ಇರಲ್ಲ, ನಾವು ನಡ್ಕೊಂಡು ಹೋಗ್ಬೇಕು, ನಮ್ಮನ್ನು ನೋಡಿ ಇನ್ನೂ ನಡ್ಕೊಂಡು ಬರ್ತಾರೆ, ಅವಾಗ ನಾವು ಸ್ಫೂರ್ತಿ ಆಗಬೇಕು, ಅದೇ ದಾರಿ ಆಗುತ್ತೆ. ಇವಾಗ ಹೊಸ ಚಿಗುರು, ಮೊದಲೇ ದಾರಿ ಇರಲಿಲ್ಲ, ಇವಾಗ ದಾರಿ ಆಗಿದೆ. ಈಗ ರೋಡು ಕೊಡ್ತಿದ್ದಾರೆ, ಯಾಕೆಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ವಿಜ್ಞಾನಿಗಳು ಬಂದಿದ್ದಾರೆ, ಹೊರದೇಶದ ಅಮೇರಿಕದಿಂದನೂ ಬಂದಿದ್ರು, ಭೂತಾನಿಂದ 2 ಸಾರಿ ಬಂದಿದ್ದಾರೆ. ಬಹಳ ಸಂತೋಷ ಸುರೇಶ್ ದೇವಂಗ ಅವರೇ. ನಮ್ಮ ಮಾತನ್ನು ಕೇಳ್ತಿರೋವಂಥವ್ರಿಗೆ, ರೇಡಿಯೋ ಕೇಳಿದ್ರಿಗೆ, ನಾವು ಒಂದಿಷ್ಟು ಸುರೇಶ್ ದೇವಂಗ ಅವ್ರ ಜೊತೆ ಇನ್ನೊಂದಿಷ್ಟು ಮಾತಾಡಬೇಕು ಅಂತ ಅನ್ನಿಸ್ತಿರ್ಬಹುದು. ಆ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ, 3 ಸಾರಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಹೇಳಿ, ಬಹುಶಃ ಅವರು ಇನ್ನಷ್ಟು ವಿಷಯಗಳ ಬಗ್ಗೆ ಅವ್ರಿಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. 9489884887 ಇನ್ನೊಮ್ಮೆ 9489884887 ಇನ್ನೊಮ್ಮೆ 9489884887 ಬಹಳ ಸಂತೋಷ ಸುರೇಶ್ ದೇವಂಗ ಅವರೇ, ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಸಾಕಷ್ಟು ವಿಚಾರಗಳು ಬಂದವು. ಕೃಷಿ ಜೀವನವನ್ನು ನೀವು ಕಂಡುಕೊಂಡ ರೀತಿ, ನೀವು ನಿಮ್ಮ ಜೀವನದಲ್ಲಿ ಆಗಿರುವಂತಹ ಕೆಲವೊಂದು ಬದಲಾವಣೆಗಳು, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ತಂತ್ರಜ್ಞಾನವನ್ನೇ ಆಗಲಿ ಅದನ್ನು ಅರಿತುಕೊಂಡು ಅನುಸರಿಸುವಂತಹ ಒಂದು ಅಗತ್ಯದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದೀರಿ. ಖಂಡಿತ ಇದು ಹಲವಾರು ಕೇಳುಗರಿಗೆ ಸ್ಫೂರ್ತಿಯನ್ನು ನೀಡಲಿ, ಯುವಜನಾಂಗಕ್ಕೂ ಸಹ ಒಂದು ಪ್ರೇರೇಪಣೆ ನೀಡೋ ನಿಟ್ಟಿನಲ್ಲಿ ಈ ಒಂದು ಸಂದರ್ಶನ ಪ್ರಸಾರ ಆಗಿದೆ ಅಂತ ನಾವು ಭಾವಿಸಿ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ